ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಆಶ್ವಯುಜ ಕಾರ್ತೀಕ ಮಾಸ ಶರದ್ ಋತು, ಸೆಪ್ಟೆಂಬರ್ ನವೆಂಬರ್ ಮಧ್ಯೆ ಚುಮು ಚುಮು ಚಳಿ ಜೊತೆಗೆ ತುಂತುರು ಮಳೆ. ಹಳೆಯ ಅಕ್ಕಿ, ಗೋಧಿ, ಹೆಸರು ಬೇಳೆ, ಜೇನುತುಪ್ಪ, ನೆಲ್ಲಿಕಾಯಿ, ಪಡವಲಕಾಯಿ, ಸಿಹಿ ಕಹಿ ತರಕಾರಿ, ತಂಪಾದ ಪಾನೀಯ ಸೇವನೆ ಅಗತ್ಯ. ಕರಿದ ಪದಾರ್ಥಗಳು ಬೇಡವೇ ಬೇಡ. ಅತಿಯಾದ ಮೊಸರು ಊಟ ಹಗಲು ನಿದ್ದೆ ವರ್ಜ್ಯ. ಉತ್ತಮ ಆಹಾರ ಪದ್ಧತಿ ಶರದ್ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಕೇಳಿದ್ರೆ ಮೂರ್ನಾಡಿನ ಬಡವಂಡ ಅರುಣ್ ಅಪ್ಪಚ್ಚು ಅವರನ್ನ ಭೇಟಿ ಮಾಡ್ಬೇಕಂತ ಅನ್ಕೊಂಡು ಎರಡ್ ಮೂರು ಸಾರಿ ಪ್ರಯತ್ನ ಪಟ್ವಿ, ಯಾಕೋ ಧ್ವನಿ ಮುದ್ರಣಕ್ಕೆ ಅವಕಾಶ ಲಭಿಸಲಿಲ್ಲ. ಸಂಪರ್ಕದಲ್ಲಿದ್ವಿ, ಅವರ ಕಾರ್ಯ ಒತ್ತಡ, ನಮ್ಮ ಕೆಲಸಗಳ ಜವಾಬ್ದಾರಿಗಳ ಮಧ್ಯದಲ್ಲಿ ಭೇಟಿ ಮಾಡಿ ಸಂದರ್ಶನವನ್ನ ಮಾಡಿಕೊಳ್ಳಿಕ್ಕೆ ಆಗ್ಲಿಲ್ಲ. 12ನೇ ತಾರೀಕು ಅಕ್ಟೋಬರ್ ತಿಂಗಳು ನಾವು ದಾರಿ ಮಧ್ಯದಲ್ಲಿ ಸಂಪರ್ಕ ಮಾಡಿದಾಗ ಬಡವಂಡ ಅರುಣ್ ಅಪ್ಪಚ್ಚು ಅವರು ಬಿಡುವಿದ್ದೀನಿ ಬನ್ನಿ ಅನ್ಕೊಂಡು ಹೇಳಿದ್ರು. ಅವರೊಂದಿಗೆ ಅವರ ಕಾಫಿ ಕೃಷಿಯಲ್ಲಿನ ಅನುಭವ, ಹಾಗೆ ಹೊರದೇಶಗಳಲ್ಲಿ ಅವರು ಕಂಡಿದ್ದು ಮತ್ತೆ ಪರಿಸರದ ಸಂರಕ್ಷಣೆಯಲ್ಲಿ ಅವರು ಭಾಗಿಯಾಗಿರೋದನ್ನ ಇವತ್ತು ಪ್ರಸಾರ ಮಾಡ್ತಿದ್ದೀವಿ. ಅರುಣ್ ಅಪ್ಪಚ್ಚವರ ತಾತವರು ಕಾಫಿ ಬೆಳೆಗಾರರು, ಅವರ ಕಾಲದಿಂದಲೂ ಇವರ ಕೃಷಿ ಸಾಗಿ ಬಂದಿದೆ. ತಾತ ತಂದೆ ಮಾಡಿದ್ದು ಜೊತೆಗೆ ಇವರು ಸಹ ಕಾಫಿ ತೋಟದ ಅಭಿವೃದ್ಧಿಗೆ ಕೈಜೋಡಿಸಿದ್ದಾರೆ. ಅವರ ವಿಶೇಷ ವಿಚಾರಗಳು ಈ ಕಾರ್ಯಕ್ರಮದಲ್ಲಿದ್ದಾವೆ, ಶ್ರೋತೃಗಳೇ ಆಲಿಸ್ಕೊಳ್ಳಿ. ಬಡವಂಡ ಅರುಣ ಪಚ್ಚವರೇ, ನಿಮ್ಮ ಬಾಲ್ಯದ ದಿನಗಳು ಮತ್ತು ಓದಿದ್ದು, ನಿಮ್ಮ ತಾತ ನಿಮ್ಮ ತಂದೆಯವರು ಮಾಡಿದ್ದು ಕೆಲವೊಂದು ವಿಶೇಷತೆಗಳನ್ನ ನೆನಪು ಮಾಡ್ಕೊಳ್ಬಹುದಾ? ಎಲ್ರಿಗೂ ನಮಸ್ಕಾರ. ಓದಿನಲ್ಲಿ ತುಂಬಾ ಆಸಕ್ತಿ ಇರಲಿಲ್ಲ ನನಗೆ. ಪ್ಲಾಂಟೇಶನ್, ಗ್ರೀನರಿ, ಗಿಡ ನೆಡೋದು ಇದರಲ್ಲೇ ಆಸಕ್ತಿ ಇತ್ತು. ಒಂದು ಓದಲೇಬೇಕು ಅಂತ ಹೇಳುವಂತ ಒಂದು ಫೋರ್ಸಿಗೆ ನಾನು BSc ಮಾಡಿದೆ ಕಷ್ಟದಲ್ಲಿ. ತಾತವರು ಹೇಗೆ ಅಭಿವೃದ್ಧಿ ಪಡಿಸಿದ್ರಂತ ಏನಾದರೂ ನೋಡಿದ್ರೆ ಅಥವಾ ಅಪ್ಪ ಅವರು ಹೇಳಿದ್ರೆ ಹೇಗೆ? ನನ್ನ ತಾತವರು ತುಂಬಾ ಕಷ್ಟ ಪಟ್ಟಿದ್ದಾರೆ. ಅವರೊಂದು 20 ಎಕರೆ ಕಾಫಿ ತೋಟ ಮಾಡಿರ್ಬೋದು ಅಂತ ಲೆಕ್ಕ ಹಾಕೊಳ್ತೀನಿ. ಅಲ್ಲಿಂದ ನನ್ನ ತಂದೆ ಒಂದು 20 ಎಕರೆ ಮಾಡಿರ್ಬೋದು ಅಂತ ಲೆಕ್ಕ ಹಾಕೊಳ್ತೀನಿ. ಅಲ್ಲಿಂದ ನಾನೊಂದು 100 ಎಕರೆ ಅಷ್ಟು ಕಾಫಿನ ಮಾಡಿದ್ದೀನಿ, ಉತ್ತಮವಾಗಿ ಬೆಳೆಸ್ತಾ ಇದ್ದೀನಿ. ಇಡೀ ಪ್ರಪಂಚದಲ್ಲಿ ಅತಿ ಸುಂದರವಾದಂತ ಒಂದು ಪ್ರೊಫೆಷನ್ ಎಂದ್ರೆ ಕಾಫಿ ಪ್ಲಾಂಟೇಶನ್ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ನಾನು ಯಾವಾಗಲೂ ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು, ನಾವೊಂದು ಸೈಕ್ಲಿಂಗ್ ಗ್ರೂಪ್ ಇದ್ದೀವಿ, ನಾವು ಯಾವಾಗಲೂ ಸೈಕ್ಲಿಂಗ್ ಹೋಗ್ತೀವಿ. ಬೆಳಿಗ್ಗೆ ಎದ್ಬಿಟ್ಟು ಅವ್ರ ಕಾಲ್ಗೆ ಪ್ರಣಾಮ ಮಾಡ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ನಾನು 3 ರೌಂಡ್ ಆಗ್ಬಿಟ್ಟು ನಾನು ಇಷ್ಟು ಸುಂದರವಾದಂತ ಜಾಗದಲ್ಲಿ ಹುಟ್ಟಿಸಿದ್ದೀಯಲ್ಲ ಅಂತ ದೇವರಿಗೆ ನಾನು ನಮಸ್ಕಾರ ಮಾಡ್ಬಿಟ್ಟು ನಾನು ದೇವಸ್ಥಾನಕ್ಕೆ ಪ್ರೇಯರು ಪೂಜೆ ಮಾಡೋದು ಸ್ವಲ್ಪ ಕಡಿಮೆ, ಪ್ರಕೃತಿನ ನಂಬ್ತಾ ಇದ್ದೀನಿ. ನನ್ನ ಮಣ್ಣಿಗೆ ನಾನು 3 ಸತಿ ಚುಂಬನ ಮಾಡ್ಬಿಟ್ಟು, ತಾಯಿ ಕಾಲ್ಗೆ ಚುಂಬನ ಮಾಡ್ಬಿಟ್ಟು ಸೈಕ್ಲಿಂಗ್ ಹೋಗ್ತೀವಿ. ಅಲ್ಲಿಂದ 30 ಕಿಲೋಮೀಟರ್ ಹೋಗಿ ಅಲ್ಲಿ ಇಲ್ಲಿ ಬಿಸಾಡಿದಂತ ಕಸಗಳನ್ನು ಕ್ಲೀನ್ ಮಾಡೋದು, ಅವೇರ್ನೆಸ್ ಕೊಟ್ಕೊಂಡು ಬರ್ತಾ ಇದ್ವಿ. ಇಡೀ ಪ್ರಪಂಚದಲ್ಲಿ ಸುಂದರವಾದಂತ ನಾಡು ಕೊಡಗು. ಕೊಡಗಿನಲ್ಲಿ ತುಂಬಾ ಜನ ಪರಿಸರದ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ, ಅರಿವು ಮೂಡಿಸ್ತಿದ್ದಾರೆ, ನೀವು ಕಡಿಮೆ ಇಲ್ಲ. ಇದು ಒಳ್ಳೆಯ ಕೆಲಸನೇ. ಬೇರೆಯವರಿಂದ ಬದಲಾವಣೆ ಆಗ್ಲಿಕ್ಕಿಲ್ಲ ಅನ್ನೋದಕ್ಕಿಂತ ನಮ್ಮಿಂದ ಶುರು ಮಾಡಿಕೊಂಡು ಬೇರೆಯವರನ್ನ ಬದಲಾವಣೆ ಮಾಡಿಸೋದು. ಹೇಳಿ, ಪರಿಸರದ ಸಂರಕ್ಷಣೆಯಲ್ಲಿ ಪ್ರತಿಯೊಬ್ಬರು ಹೇಗೆ ಪಾಲ್ಗೊಳ್ಬೇಕು, ನೀವು ಈ ನಿಟ್ಟಿನಲ್ಲಿ ಏನೇನು ಕೆಲಸ ಮಾಡ್ತಿದ್ದೀರಿ? ಸರ್, ನಮ್ದು ಗೇಟು, ನಮ್ದು ತೋಟ, ನಮ್ಮ ಪರಿಸರ, ನಮ್ಮ ಮನೆ. ಅದು ಬಿಟ್ರೆ ಗೇಟಿಂದ ಹೊರಗಡೆ ಹೋದ್ರೆ ಅದು ಬೇರೆಯವ್ರ ಜಾಗ ಅಂತ ನಾವು ತಿಳ್ಕೊಂಡಿದೀವಿ, ಅದು ಬಹಳ ತಪ್ಪು ಸರ್. ನಮ್ ಗೇಟಿಂದ ಹೊರಗಡೆ ಹೋದಾಗ ನಮ್ಗೆ ರೋಡ್ ಸಿಗ್ತದೆ, ರೋಡ್ ಬದಿಯಲ್ಲಿ ಕಸಗಳು ಇರ್ತದೆ, ಅಥವಾ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ತಕೊಂಡೋಗ್ಬಿಟ್ಟು ಕಾರ್ ಜೀಪಲ್ಲಿ ತಕೊಂಡ್ಬಿಟ್ಟು ರೋಡ್ಗೆ ನಾವು ಬಿಸಾಡ್ತೀವಿ, ಅದು ಬೇರೆಯವ್ರ ಜಾಗ ಅಂತ. ಇಲ್ಲ ಸರ್, ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಯಾಕಂದ್ರೆ ಹೊರಗಡೆ ದೇಶದಲ್ಲಿ ಗೇಟು ಗೇಟಿಂದ ಹೊರಗಡೆ ಅಷ್ಟು ಚೆನ್ನಾಗಿ ಇಟ್ಕೊಳ್ಬೇಕು, ಲಾನ್ ಅನ್ನು ಬೆಳೆಸಬೇಕು, ಹೂ ಗಿಡ ಬೆಳೆಸಬೇಕು, ಅಷ್ಟು ಚೆನ್ನಾಗಿ ಇಟ್ಕೊಳ್ಬೇಕು. ಇಲ್ಲದ್ರೆ ನಮಗೆ ಜೈಲ್ಗೆ ಹಾಕ್ತಾರೆ. ಅಲ್ಲಿ ಒಂದು ಏರಿಯಾ ಪೊಲೀಸ್ ಅಂತ ಇರ್ತಾರೆ, ಆ ಏರಿಯಾ ಪೊಲೀಸ್ ಅವ್ರು ನೋಡ್ಕೊಳ್ತಾರೆ. ಅಷ್ಟು ಚೆನ್ನಾಗಿ ಅವ್ರು ಕಾಪಾಡ್ತಾರೆ. ಅಲ್ಲಿ ಅವರು ನಮ್ಮ ಮನೆಗಿಂತ ಚೆಂದಾಗಿ ಅವ್ರದ್ದು ಗೇಟ್ ಹೊರಗಡೆ ಪಬ್ಲಿಕ್ ರೋಡ್ ಅನ್ನು ಚೆನ್ನಾಗಿ ಇಟ್ಕೊಳ್ತಾರೆ. ಅಂದ್ರೆ ಉದಾಹರಣೆಗೆ ಸ್ವಿಟ್ಜರ್ಲೆಂಡ್ ಅಂತ ಇರ್ತದೆ, ಇಡೀ ಸ್ವಿಟ್ಜರ್ಲೆಂಡ್ ಅಲ್ಲಿ ಹೋದ್ರೆ ನಮಗೆ 2 ಅಡಿ 3 ಅಡಿದು ಅದಕ್ಕಿಂತ ದೊಡ್ಡ ಮರ ಸಿಗೋದಿಲ್ಲ. ಯಾಕೆಂದ್ರೆ 6 ತಿಂಗಳು ಅಲ್ಲಿ ಸ್ನೋ ಇರ್ತದೆ. ಗಲ್ಫ್ ಕಂಟ್ರಿಗೆ ಹೋದ್ರೆ ನಮಗೆ ಪಾಮ್ ಟ್ರೀ ಬಿಟ್ರೆ ಮತ್ತೆ ಯಾವ ಗಿಡನೂ ಸಿಗೋದಿಲ್ಲ. ಆದ್ರೆ ನಮ್ಮ ಕೊಡಗಿನಲ್ಲಿ ಇವತ್ತು ನೀವು ನನ್ನ ಮನೆಗೆ ಬಂದು ಒಂದು ಹಲಸಿನ ಬೀಜ ಬಿಸಾಡಿದ್ರೆ 2 ವರ್ಷ ಬಂದು ನೋಡಿದ್ರೆ ಇಷ್ಟು ದಪ್ಪ ಆಗಿರ್ತದೆ. ಅಷ್ಟು ಸುಂದರವಾದಂತ ನಾಡು ಮತ್ತೆ ಆ ಗ್ರೀನರಿ. ಈಗ ಸ್ವಿಟ್ಜರ್ಲೆಂಡ್ಗೆ ಹೋದ್ರೆ ಎಲೆಗಳೆಲ್ಲ ಕೆಂಪಾಗಿರ್ತದೆ, ಸನ್ಲೈಟ್ ಕಡಿಮೆ ಇರ್ತದೆ. ಬಟ್ ನಮ್ಮ ಇಷ್ಟು ಗ್ರೀನರಿ ಇಡೀ ಪ್ರಪಂಚದಲ್ಲಿ ಎಲ್ಲಿಲ್ಲ ಸರ್. ಉದಾಹರಣೆಗೆ ನಮ್ಮೆಲ್ಲ ತೋಟದವರು, ನಮ್ದು ಮೇನ್ ಎಕನಾಮಿ ಕಾಫಿ ಅಂಡ್ ಪೇಪರ್, ಎಲ್ಲ ಕಾಫಿ ತೋಟದವರು ಅವ್ರದ್ದು ಬೇಲಿನ ಕಡ್ದ್ಬಿಟ್ಟು ಆ ಬೇಲಿನ ಮೇನ್ ರೋಡ್ ಗಾರ್ಡನ್ಗೆ ಗುಡ್ಸ್ಕೊಂಡು ಇಟ್ಕೊಂಡ್ರೆ ಎಲ್ರು ಅಲ್ಲಿ ಹೂ ಗಿಡ ನಡಬೇಕು ಅಂತ ಹೇಳಕ್ಕಿಲ್ಲ. ಯಾವ್ದಾದ್ರೂ ನಡಿ ಬೇಲಿಗೆ, ನಮ್ಮ ನಾಡು ಮಾತ್ರ ಅಲ್ಲ, ಇಡೀ ನಮ್ಮ ದೇಶವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಸರ್. ನಮ್ಮ ನಾಡಿನಲ್ಲಿ ಸಸ್ಯ ವೈವಿಧ್ಯತೆ ಎಷ್ಟು ಚೆನ್ನಾಗಿದೆ ಅಂತ ತಾವು ಹೇಳ್ತಾ ಇದ್ರೆ ಸತ್ಯ. ಎಷ್ಟೊಂದು ಗಿಡ ಮರಗಳಿದ್ದಾವೆ, ಏನೆಲ್ಲ ಜನ ಕೆಲಸ ಮಾಡಿದ್ದಾರೆ ನಿಜ. ತಾವು ತಮ್ಮ ತೋಟದಲ್ಲಿ ಏನೆಲ್ಲ ಗಿಡ ಮರಗಳನ್ನು ಹಾಕೊಂಡಿದ್ದೀರಿ, ಕಾಫಿ ಅಲ್ದಲನೆ ಇನ್ನು ಏನು ಬೆಳೆಗಳಿದ್ದಾವೆ? ಸರ್, ನನ್ನ ತೋಟದಲ್ಲಿ ನಾನು ತುಂಬಾ ಸಿಲ್ವರ್ ಗಿಡಗಳನ್ನು ಬೆಳೆಸಿದ್ದೀನಿ ಸರ್. ಆದ್ರೆ ಆ ಸಿಲ್ವರ್ ಗಿಡ ನಮಗೆ ಮರ ದೊಡ್ಡ ಒಂದು ಉಪಕಾರ ಆಗೋದಿಲ್ಲ ನಮ್ಮ ತೋಟಕ್ಕೆ. ಯಾಕೆಂದ್ರೆ ಗ್ರೀನರಿ ಇಲ್ಲ ಮತ್ತೆ ಆರ್ಗ್ಯಾನಿಕ್ ಮೆನ್ಯೂರ್ ಆಗೋದಿಲ್ಲ, ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆಗೋದಿಲ್ಲ. ಅದರಿಂದ ಅದನ್ನೆಲ್ಲ ನಾನು ರಿಮೂವ್ ಮಾಡಿಬಿಟ್ಟು ನಾವು ಕಾಡ್ ಮರಗಳನ್ನು ನಾನು ನೆಡ್ತಾ ಇದ್ದೀನಿ ಸರ್. ಕಾಡ್ ಮರಗಳನ್ನು ನೆಟ್ಟರೆ ಪರಿಸರಕ್ಕೂ ಒಳ್ಳೇದು, ತುಂಬಾ ಪಕ್ಷಿಗಳು ಪ್ರಾಣಿಗಳು ಮತ್ತೆ ಆರ್ಗ್ಯಾನಿಕ್ ಮೆನ್ಯೂರ್ ದಾಸ್ತಿ ಆಗುತ್ತೆ ಸರ್. ವಿ ಆರ್ ಗೆಟಿಂಗ್ ಓನ್ಲಿ ಮೆಡಿಕೇಟೆಡ್ ಏರ್. ಈಗ ನೀವು ಬೆಂಗಳೂರಿಂದ ಬರ್ತಾ ಇರಿ ಸರ್, ತಿತಿಮತಿ ಗೇಟ್ಗೆ ನೀವು ಎಂಟರ್ ಆಗಿ, ಎಂಟರ್ ಆಗುವಾಗ ನೀವು ಎಲ್ಲ ಎಸಿ ಹಾಕೊಂಡ್ರೆ ನನಗೆ ಗೊತ್ತಿಲ್ಲ, ಕಾರ್ದು ಗ್ಲಾಸ್ನ ಸ್ವಲ್ಪ ಕೆಳಗಡೆ ಮಾಡ್ಕೊಳ್ಳಿ ಅಥವಾ ಬಸ್ನ ಗ್ಲಾಸ್ನ ಸ್ವಲ್ಪ ಕೆಳಗಡೆ ಹಾಕೊಳ್ಳಿ, ಅದರ ಒಳಗೆ ನುಗ್ಗುವಾಗ ಆ ಕೂಲ್ ಬ್ರೀಸ್ ಅಷ್ಟು ಚೆನ್ನಾಗಿ ನಮಗೆ ಮನವರಿಕೆ ಆಗ್ತದೆ. ಯಾಕೆಂದ್ರೆ ಮೈಸೂರು ಬ್ಯಾಂಗ್ಳೂರಲ್ಲಿ ಸಿಕ್ಕುವಂತ ಗಾಳಿಗಿಂತ ಕೊಡಗಿನಲ್ಲಿ ಸಿಕ್ಕುವಂತ ಗಾಳಿ, ವಿ ಆರ್ ಗೆಟಿಂಗ್ ಓನ್ಲಿ ಮೆಡಿಕೇಟೆಡ್ ಏರ್ ಅಂಡ್ ಯು ಕ್ಯಾನ್ ಹಿಯರ್ ದ ಚಿರ್ಪಿಂಗ್ ಸೌಂಡ್ಸ್ ಆಫ್ ದ ಬರ್ಡ್ಸ್. ಇಟ್ಸ್ ಸೋ ಬ್ಯೂಟಿಫುಲ್, ಸೋ ನೈಸ್. ಕೊಡಗು ಎಂದ್ರೆ ಒಂದು ದೇವಸ್ಥಾನ ಸರ್. ಪುನಃ ರಿಪೀಟ್ ಮಾಡ್ತಾ ಇದ್ದೀನಿ, ಕಾಫಿ ರೋಬಸ್ಟ ಹೆಚ್ಚಿಗೆ ಇರ್ಬೇಕಲ್ವಾ? ನಾ ಇರೋದು ಮೂರ್ನಾಡ್ ಅಂತ. ಮೂರ್ನಾಡಲ್ಲಿ ನಮ್ಗೆ ರೋಬಸ್ಟ್ ಅನ್ನೇ ಚೆನ್ನಾಗಿ ಬೆಳೆಯೋದು. ಅಂದ್ರೆ ಅರೇಬಿಕ್ ಗೆ ನಾವು ಯು ಆರ್ ನಾಟ್ ಯೂಸ್ ಟು ಇಟ್, ಅದಕ್ಕೆ ಸ್ಪ್ರೇ ಅದು ಇದು ಎಲ್ಲ ಬಹಳ ಮಾಡ್ಬೇಕಾಗುತ್ತೆ. ಆದ್ರೆ ರೋಬಸ್ಟ ಚೆನ್ನಾಗಿ ಬೆಳೀತದೆ ಸರ್, ಟಿಶ್ಯೂಸ್ ಎಲ್ಲ ಚೆನ್ನಾಗಿ ಬರುತ್ತದೆ. ಓಲ್ಡ್ ರೋಬಸ್ಟ ಮತ್ತೆ C2R ಡಾರ್ಫ್ ರೋಬಸ್ಟ ಯಾವ್ದನ್ನ ಹಾಕೊಂಡಿದ್ದೀರಿ? C2R ಮತ್ತೆ ಹಳೆ ರೋಬಸ್ಟ. ಆದ್ರೆ ಸರ್ ನನಗೆ ಹವ್ಯಾಸ, ನಾನು 48 ದೇಶಕ್ಕೆ ಹೋಗಿದ್ದೀನಿ. ಅದರಲ್ಲಿ ವಿಯೆಟ್ನಾಂ, ಕಾಂಬೋಡಿಯಾ ಅಂತ ಸ್ವಲ್ಪ ಕಂಟ್ರಿಗೆ ಹೋಗಿದ್ದೀನಿ ಕಾಫಿ ಬೆಳೆಯುವಂತ ಜಾಗಕ್ಕೆ. ಅಲ್ಲಿ ಏನಂದ್ರೆ ಅವರು ಮರ ಗಿಡಗಳು ಇಲ್ಲದೆ ಓಪನ್ ಆಗಿ ಕಾಫಿ ನಾನು ಬೆಳೆಸ್ತಾ ಇದ್ದಾರೆ. ನಾನು ನೋಡಿದ್ದೀನಿ ಒಳ್ಳೆ ಕಾಫಿ ಫಸಲಿದೆ. ಅದೇ ತರ ನಾ ಮಾಡುವ ಅಂತ ಹೇಳ್ಕೊಂಡು ಒಂದು 4 ಎಕರೆ 2100 ಪ್ಲಾಂಟ್ಸ್ ನೆಟ್ಟಿದ್ದೀನಿ ಸರ್. ಕರ್ಕೊಂಡೋಗಿ ನಾ ತೋರಿಸಿದ್ದೀನಿ, ಮರಗಳಿಲ್ಲ ಬಟ್ ಕಾಫಿ ಫಸಲು ಚೆನ್ನಾಗಿದೆ. ಆದ್ರೆ ನಾನು ಯಾರಿಗೂ ಅದನ್ನ ರೆಕಮೆಂಡ್ ಮಾಡೋದಿಲ್ಲ, ಯಾಕೆಂದ್ರೆ ಫಸಲು ಚೆನ್ನಾಗಿರ್ತದೆ. ಆದ್ರೆ ಮರಗಳಿದ್ರೆ ಗಾಳಿ ಪಕ್ಷಿ ಆರ್ಗ್ಯಾನಿಕ್ ಮೆನ್ಯೂರ್ ತುಂಬಾ ಉತ್ಪತ್ತಿ ಆಗುತ್ತೆ ಮತ್ತೆ ತುಂಬಾ ಕಷ್ಟ ಆಗುತ್ತೆ. ಬೇಸಿಗೆಯಲ್ಲಿ ಡೈರೆಕ್ಟ್ ಸನ್ಲೈಟ್ ಇರೋದ್ರಿಂದ ಗಿಡಗಳು ಒಣಗಕ್ಕೆ ಶುರು ಆಗುತ್ತೆ, ನೀರು ಕಂಟಿನ್ಯೂಸ್ ಹೊಡಿತಾ ಇರಬೇಕು. ನಾನು ಐ ಡೋಂಟ್ ಅಡ್ವೈಸ್ ಯು ಪೀಪಲ್ ಟು ಗೋ ಫಾರ್ ಓಪನ್ ಕಲ್ಟಿವೇಶನ್. ನೆರಳಿನ ಮರಗಳಿಲ್ದಲೇ 4 ಎಕರೆಯಲ್ಲಿ ರೋಬಸ್ಟವನ್ನು ಹಾಕೊಂಡಿದ್ರೆ ಏನ್ ಕಷ್ಟ ಅಂತ ಅನ್ಕೊಂಡು ಹೇಳಿ, ಅಥವಾ ಏನು ಅನಾನುಕೂಲಗಳು ಪ್ರಮುಖವಾಗಿ ಕಾಣಿಸ್ತವೆ? ಎಲ್ಲರೂ ಮಾಡೋಕ್ಕಾಗಲ್ಲ. ಮತ್ತೆ ಕೊಡಗಿನಲ್ಲಿ ಸಸ್ಯ ಸಮೃದ್ಧಿ ಇರಬೇಕು, ವೃಕ್ಷಗಳಿದ್ರೇ ಅದಕ್ಕೆ ಒಂದು ಬೆಲೆ, ವಿಶೇಷವಾದ ಸಂಗತಿನೇ. ನೀರು ಕೊಡೋದಲ್ದಲ್ಲೇ ಇನ್ನು ಇತರೆ ಸಂಗತಿಗಳು, ಗೊಬ್ಬರ ತುಂಬಾ ಹಾಕ್ಬೇಕು ಸರ್, ನೀರು ಕೊಡ್ತಾನೆ ಇರಬೇಕು. ಅದು ನೋಡ್ಲಿಕ್ಕೆ ಚಂದ ಕಾಣುತ್ತೆ, ಒಂದು ಬೆಡ್ ಆಗಿ ಕಾಣ್ತದೆ, ಆದ್ರೆ ಮರಗಳು ಬೇಕೇ ಬೇಕು ಸರ್. ನಮ್ಮ ಕೊಡಗಿನಲ್ಲಿ ಮರ ಇದ್ರೇನೆ ಚಂದ. ಮತ್ತೆ ನಾನು ತುಂಬಾ ಜನರನ್ನ, ನಂದು ಊರಲ್ಲಿ ನನ್ನ ಇರೋದು ಜಾಗ ಮುತ್ತಾರ್ಮುಡಿ ಅಂತ, ಮುತ್ತಾರ್ಮುಡಿಯಲ್ಲಿ ದೇವ್ರ ಕಾಡಿದೆ, ಅದು ಬೆಟ್ಟ ಇದೆ. ಅದಕ್ಕೆ ನಾನು ಜನರನ್ನ ತುಂಬಾ ಜನರನ್ನ ಕರ್ಕೊಂಡು ಹೋಗ್ತೀನಿ, ಮಕ್ಕಳನ್ನ ಎಲ್ಲ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಮೇಲೆ ಹತ್ತಿ ನೋಡಿದ್ರೆ ವಿ ಕ್ಯಾನ್ ಸಿ ದ ಚೈನ್ ಆಫ್ ಹಿಲ್ಸ್. ಇಫ್ ಅವರ್ ಹಿಲ್ಸ್ ಬಿಕಮ್ಸ್ ಬ್ಯಾರನ್, ದೇರ್ ವೆದರ್ ಪ್ಯಾಟರ್ನ್ ವಿಲ್ ಚೇಂಜ್. ನಮ್ಮಲ್ಲಿ ಮರ ಗಿಡಗಳನ್ನು ನಾವು ಕಡಿದ್ರೆ ಇಡೀ ಪ್ರಪಂಚದ್ದು ವೆದರ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಹೇಳ್ತಾ ಇದ್ರಿ ಬಿಸಿಲಿನ ವಾತಾವರಣದಲ್ಲಿ ಚೆನ್ನಾಗಿ ಬರುತ್ತೆ, ಒಂದ್ ರೀತಿಯಲ್ಲಿ ರೋಬಸ್ಟದಲ್ಲಿ ಇಳುವರಿ ಉತ್ತಮವಾಗಿ ಸಿಗುತ್ತೆ ಅಂತ ಅನ್ಕೊಂಡು, ನಿಮ್ಮಲ್ಲಿ ಎಷ್ಟು ಇಳುವರಿ ಪಡ್ಕೊಳ್ತಾ ಇದ್ರಿ ರೋಬಸ್ಟದಲ್ಲಿ? 4 ಎಕರೆ ಪೂರ್ಣ ರೀತಿ ತೆರೆದ ವಾತಾವರಣದಲ್ಲಿ ಬೆಳ್ಕೊಂಡಿದ್ರಲ್ಲ, ಎಷ್ಟು ವರ್ಷ ಆಯ್ತು? ಸರ್, ಅದು ನೆಟ್ಟು 7 ವರ್ಷ ಆಯ್ತು. ಅದರಲ್ಲಿ ಎಕ್ಸಾಕ್ಟ್ ಹೇಳಕ್ ಆಗೋದಿಲ್ಲ, ಯಾಕೆಂದ್ರೆ ಅಂತೊಂದು ಓಪನ್ ಆಗಿರೋದ್ರಿಂದ ಒಂದು 40 ಬ್ಯಾಗ್ ಕಂಟಿನ್ಯೂಸ್ ಆಗಿ ನಾವು ಕುಯ್ಬಹುದು ಅಂತಾಗುತ್ತೆ. ನೆರಳಿರೋಲಿ ಒಂದು 30 ಬ್ಯಾಗು ಅಥವಾ 25 ಬ್ಯಾಗ್ ಕುಯ್ಬಹುದು ಎವರೇಜ್ ಅಂತ ನಾನು ಲೆಕ್ಕ ಹಾಕೊಂಡಿದ್ದೀನಿ. 30 ಬ್ಯಾಗು ಇಲ್ಲೊಂದು 40 ಬ್ಯಾಗ್ ಬರಬಹುದು. ಬಟ್ ಅಗೇನ್ ಐ ರಿಪೀಟ್, ಓಪನ್ ಆಗಿ ಮಾಡೋದು ದೊಡ್ಡ ಅಡ್ವೈಸ್ ಅಲ್ಲ ಹೇಳ್ತಾ ಇದ್ದೀನಿ. ಬಟ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಸರ್, ಇಳುವರಿ ತುಂಬಾ ಬರುತ್ತೆ. ಬೇಸಿಗೆ ಶುರುವಾಯ್ತಂದ್ರೆ ಮಾರ್ಚ್ ನಿಂದ ಏಪ್ರಿಲ್, ಮೇ, ಜೂನ್, 4 ತಿಂಗಳ ಕಾಲ ವಾರನೂ ನೀರು ಕೊಡಬೇಕೇನಲ್ವಾ? ಹೌದು ಸರ್, ವಾರ ನೀರು ಕೊಡಬೇಕು. ನಾನು ಒಂದು ಚಿಕ್ಕ ಮೆಸೇಜ್ ಕೊಡಗಿನಲ್ಲಿ ಇರೋತಕ್ಕಂತ ಹುಡುಗರಿಗೆ ಏನ್ ಹೇಳೋದು ಅಂದ್ರೆ, ನಾವೆಲ್ಲ ಸಾಫ್ಟ್ವೇರ್ ಅದು ಇದು ಅಂತ ಹೇಳ್ಕೊಂಡು ರಾತ್ರಿ ಇಡೀ ಕೆಲಸ ಮಾಡಿಕೊಂಡು ಬಿದ್ರೆ ಕೆಟ್ಕೊಂಡು ಬೇರೆಯವರಿಗೆ ಆಗಿ ನಾವು ಕೆಲಸ ಮಾಡ್ತೀವಿ. ಆದ್ರೆ ನಮ್ಮ ಇರುವಂತ ಜಾಗದಲ್ಲಿ ನಾವು ಎಷ್ಟು ಎಂಜಾಯ್ ಮಾಡಬಹುದು ಅಂತ ಹೇಳಿದ್ರೆ, ನಿಮ್ಮನ್ನ ಕರ್ಕೊಂಡೋಗಿದ್ದೆ, ನನಗೊಂದು ಚಿಕ್ಕ ಕೊಳ ಇದೆ, ಆ ಕೊಳದಲ್ಲಿ ಎರಡು ಬೋಟ್ ಇಟ್ಕೊಂಡಿದ್ದೀನಿ ಮತ್ತೆ ತುಂಬಾ ಬಿದಿರು ನಟ್ಟಿದ್ದೀನಿ. ಯಾಕೆ ಬಿದಿರು ನಟ್ಟಿದ್ದೀನಿ ಅಂದ್ರೆ, ಬಿದಿರಲ್ಲಿ ತುಂಬಾ ಆಕ್ಸಿಜನ್ ಬರುತ್ತೆ, ಒಳ್ಳೆ ಗಾಳಿ ಸಿಗುತ್ತೆ, ಬೋಟ್ ನಲ್ಲಿ ನಾವು ವಿಹಾರ ಮಾಡಬಹುದು, ಮೀನುಗಳನ್ನ ಸಾಕೊಂಡಿದ್ದೀನಿ, ಮತ್ತೆ ಒಂದು ಕಾಡ್ ಬೈಕ್ ಫೋರ್ ವೀಲ್ ಬೈಕ್ ಅದರಲ್ಲಿ ನಾವು ತೋಟ ಒಳಗೆ ಹೋಗೋದು, ಇದೆಲ್ಲ ತುಂಬಾ ಪರಿಸರಕ್ಕೆ ಹೇಳಿದಂತ ಹವ್ಯಾಸ. ನಾನು ಯಾಕೆ ಸೈಕ್ಲಿಂಗ್ ಅಲ್ಲಿ ಹೋಗ್ತೀನಿ ಅಂದ್ರೆ, ಒಂದು ಫ್ಯೂನರಲ್ ಗೆ ಹೋಗ್ಬೇಕು ಅಂತಾದ್ರೆ, ಯಾರಾದ್ರೂ ಊರಲ್ಲಿ ಸತ್ತೋಗಿದ್ರೆ ನಾನು ಜೀಪ್ ಗೆ ಸೈಕ್ಲಿಂಗ್ ನ ಹಾಕೊಂಡು ಹೋಗ್ತೀನಿ ಹಿಂದ್ಗಡೆಯಿಂದ, ಅಲ್ಲಿ ಮೇನ್ ರೋಡ್ ನಿಲ್ಲಿಸ್ಬಿಟ್ಟು ಸೈಕಲ್ ಅಲ್ಲಿ ಹೋಗಿ ಬರ್ತೀನಿ. ಯಾಕೆಂದ್ರೆ ಯಂಗ್ಸ್ಟರ್ಸ್ ಗೆ ಇನ್ಸ್ಪೈರ್ ಆಗ್ಲಿ ಅಂತ. ಎಲ್ಲರೂ ವೆಹಿಕಲ್ ಗಳನ್ನ ತುಂಬಿಸಿಕೊಂಡು ಜಾಗ ಇಲ್ಲದೆ, ವಯಸ್ಸಾದವರಿಗೆ ಪಾರ್ಕಿಂಗ್ ಇರೋದಿಲ್ಲ, ಒಂದು ಚಿಕ್ಕ ಒಂದು ಸಾಮಾನು ತೆಗಿಬೇಕು ಅಂದ್ರೆ 10 ಶಾಪ್ ಗೆ ಅವರು ಕಾರ್ ತಗೊಂಡು ಹೋಗ್ತಾರೆ. ಒಂದು ಸೈಕ್ಲಿಂಗ್ ಹವ್ಯಾಸ ಇದ್ರೆ ಪಾರ್ಕಿಂಗ್ ಮಾಡ್ಕೊಳ್ಬಹುದು, ವಯಸ್ಸಾದವರಿಗೆ ಪಾರ್ಕಿಂಗ್ಗೆ ಜಾಗ ಕೊಡಬಹುದು, ತುಂಬಾ ಹೆಂಗಸರು ಮಕ್ಕಳು ಇರ್ತಾರೆ ಅವ್ರಿಗೂ ಸ್ವತಃ ಪಾರ್ಕಿಂಗ್ ಕಷ್ಟ. ಅದರಿಂದ ನಾವು ಒಂದು ಮಾಡೆಲ್ ಆಗಿರಬೇಕು ಅಂತ ನಾನು ನಮ್ಮ ಯಂಗ್ಸ್ಟರ್ಸ್ ಗೆ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಸರ್. ಪ್ರಪಂಚದ 48 ದೇಶಗಳಿಗೆ ಸುತ್ತಾಡಿಕೊಂಡು ಬಂದಿದ್ರೆ ಕೃಷಿ ಪರಿಸರಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಅಲ್ಲಿಯ ಜನಜೀವನ ನೋಡ್ಲಿಕ್ಕಾಗಿ ಹೋಗಿ ಬಂದಿದ್ರಲ್ವಾ, ಮತ್ತೆ ನೀವು ಕಂಡಿದ್ದು ಏನಂತ ಹೇಳ್ಬೋದಾ? ಜಪಾನ್ ಅಲ್ಲಿ ಫುಕುಓಕಾ ಅಂತ ಒಂದು ಜಾಗ ಇದೆ ಸರ್, ನಾವು ಲಯನ್ಸ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಗೆ ಹೋಗಿದ್ದೆ. ಬೆಳಿಗ್ಗೆ ವಾಕ್ ಹೋಗ್ತಾ ಇರುವಾಗ ಒಬ್ರು ನೀರು ಬಾಟಲ್ ಅಲ್ಲಿ ಇಟ್ಕೊಂಡು ರೋಡ್ ಅನ್ನು ಚೆನ್ನಾಗಿ ಬ್ರಷ್ ಅಲ್ಲಿ ಉಜ್ಜುತ್ತಾ ಇದ್ರು ಸರ್. ನಾನು ಹತ್ರವಾಗಿ ಅವ್ರನ್ನ ಅಬ್ಸರ್ವ್ ಮಾಡಿದೆ, ಅದ ಏನ್ ನಾನು ಉಜ್ಜುತ್ತಾ ಇದ್ದೇನೆ ಒಬ್ಬನು ಅಂತ, ನಾಯಿ ಇಟ್ಕೊಂಡಿದ್ದೇನೆ ಅಂತ. ಅದೇನೆಂದ್ರೆ ನಾಯಿ ಕಕ್ಕಸ್ ಮಾಡಿದೆ, ನಾಯಿದು ಕಕ್ಕಸ್ ಅನ್ನು ಬ್ಯಾಗಿಗೆ ತಗೊಂಡು ಹಾಕಿದ್ದೇನೆ, ಹಾಕ್ಬಿಟ್ಟು ಅಲ್ಲಿ ಸ್ವಲ್ಪ ಕೊಳೆ ಬಾಕಿತ್ತು, ಅದಕ್ಕಾಗಿ ಅವನು ಬ್ರಷ್ ತಗೊಂಡು ಆ ಬಾಟಲ್ ನೀರು ಹಾಕೊಂಡು ಆ ರೋಡ್ ಅನ್ನು ಉಜ್ಜುತ್ತಾ ಇದೆ ಸರ್. ಆಗ ನನಗೆ ಅನಿಸ್ತು ಇವ್ರು ರೋಡ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ನಾವು ಅದನ್ನ ಯೋಚನೆ ಸುತ್ತ ಮಾಡೋಕ್ಕಾಗೋದಿಲ್ಲ ಸರ್. ಈಗ ಸ್ವಿಟ್ಜರ್ಲೆಂಡ್ ಅಲ್ಲಿ ನಾನು ಹೋಗ್ತಾ ಇದ್ದೆ, ಹೋಗ್ತಾ ಇರುವಾಗ ಮುಂದ್ಗಡೆ ನಾವು ಒಬ್ರು ಹೆಂಗಸರು ನಡ್ಕೊಂಡು ಹೋಗ್ತಾ ಇದ್ರು, ಅವ್ರಿಗೆ ನಾಯಿ ಅಂದ್ರೆ ತುಂಬಾ ಪ್ರೀತಿ, ನಾಯಿ ಕಕ್ಕಸ್ ಮಾಡ್ತು, ಅವಾಗ ಅದನ್ನ ಒಂದು ಸ್ಪೂನ್ ಅಲ್ಲಿ ತೆಗ್ದುಬಿಟ್ಟು ಬ್ಯಾಗಿಗೆ ಹಾಕೊಂಡು ಅವ್ರು ಇಟ್ಕೊಂಡು ಹೋಗ್ತಾರೆ. ಅದನ್ನೆಲ್ಲ ನಾವು ಯೋಚನೆ ಸುತ್ತ ನಾವು ಇಲ್ಲಿ ಮಾಡಲಿಕ್ಕಾಗೋದಿಲ್ಲ, ಮಾಡಬೇಕು. ನಾವೇನೆಂದ್ರೆ ರೋಡ್ ಯಾರ್ದು, KSRTC ಬಸ್ ಅಂದ್ರೆ ಯಾರ್ದು, ಬಸ್ ಸ್ಟ್ಯಾಂಡ್ ಅಂದ್ರೆ ಯಾರ್ದು, ಆ ತರ ತುಂಬಾ ಯೋಚನೆ ಮಾಡ್ಕೊಂಡಿದ್ವಿ. ನಮ್ಮ ದೇಶ ನಮ್ಮ ಊರು ಅಂತ ಹೇಳೋದಕ್ಕೆ ನಾವು ಒಂದು ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು ಸರ್. ರಸ್ತೆ ಒಂದು ಮತ್ತು ಸ್ವಚ್ಛತೆ, ಸುಮ್ಮನೆ ಹೇಗೆಗೋ ಇದ್ದಾಗ ಅದರಿಂದ ಆಗೋ ಅನಾನುಕೂಲಗಳು ಮತ್ತು ಬೇರೆಯವರು ಪಡುವ ಯಾತನೆ ಅನಾನುಕೂಲಗಳು ಇವೆಲ್ಲ ಅನೇಕರಿಗೆ ಗೊತ್ತಿದೆ. ಹಳ್ಳಿಗಳಲ್ಲೂ ಏನು ಕಡಿಮೆ ಇಲ್ಲ, ಪಟ್ಟಣಗಳಲ್ಲೂ ಕಡಿಮೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ನಾಯಿ ಸಾಕಿರೋರು ಉದ್ದೇಶಪೂರ್ವಕವಾಗಿ ಹೊರಗಡೆ ಕಕ್ಕಸಿ ಕರ್ಕೊಂಡು ಹೋಗ್ತಾರೆ, ಅದು ಮಾಡಿರೋ ಜಾಗದಲ್ಲೇ ಮಾಡ್ತಾ ಇರತ್ತೆ, ಹಂಗೆ ಬಿಟ್ಕೊಂಡು ಬರ್ತಾರೆ. ಹಾಗೆ ಇನ್ನು ಕಸ ಕಡ್ಡಿ ಗಲೀಜು ಮತ್ತೊಂದು ಮಗದೊಂದನ್ನ ಅಲ್ಲೆಲ್ಲ ಬಿಟ್ಟು ನಮ್ದಲ್ಲ ಇದು ಜವಾಬ್ದಾರಿ ಅಂತ ಹೇಳೋರೇ ಹೆಚ್ಚು. ಆದ್ರೆ ನೀವು ನಿಮ್ಮ ತೋಟದ ಹೊರಗಡೆನು ಡಸ್ಟ್ಬಿನ್ ತರ ಇಟ್ಕೊಂಡಿದ್ರಿ, ಮತ್ತೆ ಆ ಬಗ್ಗೆ ಜನಜಾಗೃತಿಯನ್ನು ಮೂಡಿಸ್ತಾ ಇರ್ತೀರಿ, ವಾಹನಗಳ ಮೇಲೇನು ಮುಂದೆ ಹಿಂದೆ ಬರೆಸಿಕೊಂಡು ಸಾಕ್ತಾ ಇರ್ತೀರಿ, ಕೆಲವೊಂದ್ಸಾರಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀರಲ್ವಾ? ಶಾಲೆ ಕಾಲೇಜುಗಳಿಗೆ ಹೋಗ್ತಾ ಇದ್ದೀವಿ, ನಮ್ಮ ಕಸ ನಮ್ಮ ಹೊಣೆ ಅಂತ ಹೇಳುವಂತ ಒಂದು ಪರಿಪಾಠವನ್ನು ಹೇಳ್ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ನಾವು ಕಸ ತೆಗೆದು ಬಿಸಾಡ್ತೀವಿ, ಅದನ್ನ ಹೆರ್ಕೋರು ಯಾರೋ ಇದ್ದಾರೆ ಅಂತ ಹೇಳುವಂತ ನಮ್ಮ ಮನೋಭಾವನೆ. ಅವರು ಮನುಷ್ಯರೇ, ನಾವು ಬೆಳಿಗ್ಗೆ ನೋಡ್ತಾ ಇದೀವಿ ಅವ್ರು ಹೆರ್ಕೋದು, ಅವ್ರು ಬರೀ ಕೈಲಲ್ಲಿ ಹೆರ್ತಾರೆ, ಗ್ಲೌಸ್ ಸುತ್ತ ಹಾಕೊಳ್ಳೋದಿಲ್ಲ. ನಾವು ಬಿಸಾಡ್ತೀವಿ ಅವರು ತಗೊಳ್ತಾರೆ ಅಂತ ಹೇಳುವಂತ ಮನೋಭಾವನದಲ್ಲಿ ನಾವು ಅದನ್ನ ಬಿಸಾಡ್ತಾ ಇದೀವಿ. ದಯವಿಟ್ಟು ಎಲ್ಲಾ ಯಂಗ್ಸ್ಟರ್ಸಿಗೂ ಮತ್ತೆ ನಮ್ಮ ಜನರಿಗೂ ನಾನು ಏನ್ ರಿಕ್ವೆಸ್ಟ್ ಮಾಡೋದು ಅಂದ್ರೆ, ನಮ್ಮ ಕಸ ನಮ್ಮ ಹೊಣೆ ಅಂದ್ರೆ ಒಂದು ಫಂಕ್ಷನ್ಗೆ ಹೋಗ್ತೀವಿ, ಫಂಕ್ಷನ್ಗೆ ಹೋಗುವಾಗ ಪೇಪರ್ ಕಪ್ ಯೂಸ್ ಮಾಡೋದ್ರ ಬದಲು ಸ್ಟೀಲ್ ಕಪ್ ಅಥವಾ ಪೋರ್ಸ್ಲಿನ್ ಕಪ್ ಯೂಸ್ ಮಾಡಿ, ಅವಾಗ ಏನಾಗುತ್ತೆ ಅಂತ ಕುಡಿದು ಬಿಟ್ಟು ನಾವು ತೊಳೆದು ಬಿಟ್ಟು ಇಟ್ಕೊಳ್ತೀವಿ. ಅವಾಗ ಡಸ್ಟ್ಬಿನ್ ಅಲ್ಲಿ ಏನಿರೋದಿಲ್ಲ, ಪ್ಲಸ್ ಕ್ವಾರ್ಟರ್ ಪ್ಲೇಟ್ಸ್ ನಾವು ಯೂಸ್ ಮಾಡ್ತೀವಿ ತಿಂಡಿ ತಿನ್ನುವಾಗ, ಅದಕ್ಕೂ ಸ್ಟೀಲ್ ಪ್ಲೇಟ್ಸ್ ಅಥವಾ ಪೋರ್ಸ್ಲಿನ್ ಪ್ಲೇಟ್ಸ್ ತಗೊಂಡ್ರೆ ಅದನ್ನು ನಾವು ಇಟ್ಕೊಳ್ಬಹುದು, ಆಗ ಡಸ್ಟ್ಬಿನ್ ಅಲ್ಲಿ ಏನಿರೋದಿಲ್ಲ. ಮತ್ತೆ ಪ್ಲೇಟ್ಸ್ ಅಷ್ಟೇ, ಊಟ ಮಾಡುವಾಗ ಸ್ಟೀಲ್ ಪ್ಲೇಟ್ ಅಲ್ಲಿ ಅಥವಾ ಪೋರ್ಸ್ಲಿನ್ ಪ್ಲೇಟ್ ಅಲ್ಲಿ ನಾವು ಯೂಸ್ ಮಾಡಿದ್ರೆ ನಾವು ಊಟ ಮಾಡ್ಬಿಟ್ಟು ತೊಳೆದು ಬಿಟ್ಟು ಚೆನ್ನಾಗಿ ಇಟ್ಕೊಳ್ಬಹುದು, ಆಗ ಡಸ್ಟ್ಬಿನ್ ಅಲ್ಲಿ ಏನಿರೋದಿಲ್ಲ. ಮೊದಲು ನಾವು ಜೋಬ್ ನಲ್ಲಿ ಕರವಸ್ತ್ರ ನಾವು ಯೂಸ್ ಮಾಡ್ತಾ ಇದ್ವು, ಇವಾಗ ಏನಂದ್ರೆ ಎಲ್ಲಲ್ಲಿ ಒಂದು ಪೇಪರ್ ನ್ಯಾಪ್ಕಿನ್ಸ್, ಅದನ್ನು ತೆಗೆದು ಬಿಡೋದು ಅಲ್ಲಿ ಇಲ್ಲಿ ಬಿಸಾಡೋದು ಡಸ್ಟ್ಬಿನ್ ಅಲ್ಲಿ. ಆ ಪೇಪರ್ ನ್ಯಾಪ್ಕಿನ್ಸ್ ಮರದಿಂದ ಮಾಡಿರ್ತಾರೆ, ಅದನ್ನು ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ, ನಮ್ಮ ಕರವಸ್ತ್ರ ತಗೊಂಡು ನಾವು ಒರೆಸ್ಕೊಂಡು ಇಟ್ಕೊಳ್ವ. ಇದು 4 ಐಟಮ್ ನಾವು ಒಂದು ಫಂಕ್ಷನ್ಗೆ ಹೋಗುವಾಗ ಅದು ಇಲ್ಲ ಅಂದ್ರೆ ಡಸ್ಟ್ಬಿನ್ ಅಲ್ಲಿ ಏನೂ ಇರೋದಿಲ್ಲ, ಅವಾಗ 0 ಕಸ. ಆಗ ಜನರಿಗೂ ಅದನ್ನ ಡಿಸ್ಕಾರ್ಡ್ ಮಾಡುವಂತ ಒಂದು ಪರಿಸ್ಥಿತಿನೇ ಇರೋದಿಲ್ಲ. ನಾವು ಕಾರಲ್ಲಿ ಹೋಗುವ ನಾವು ಒಂದು ಬ್ಯಾಗ್ ಇಟ್ಕೊಳ್ಬೇಕು, ಇಲ್ಲ ಏನು ತಿಂದ್ರು ಅದನ್ನ ಆ ಬ್ಯಾಗ್ ಒಳಗೆ ಹಾಕೊಳ್ಬೇಕು, ಮನೆಯಲ್ಲಿ ಬಂದು ನಾವು ಡಿಸ್ಕಾರ್ಡ್ ಮಾಡ್ಕೊಳ್ಬೇಕು, ಹಸಿ ಕಸ ಒಣ ಕಸ ಅಂತ ಹಾಕೊಂಡು ನಾವು ಮಾಡ್ಕೊಳ್ಬೇಕು. ಯಾಕೆಂದ್ರೆ ನಮ್ಮ ಕಸ ನಮ್ಮ ಹೊಣೆ ಸರ್, ನಾವು ಸ್ವಲ್ಪ ಯೋಚನೆ ಮಾಡ್ಕೊಳ್ಳೋದಿದ್ರೆ ನಮ್ಮ ದೇಶವನ್ನು ಸ್ವಚ್ಛವಾಗಿ ಇಟ್ಕೊಳಕ್ ಆಗೋದಿಲ್ಲ. ಸೈಕಲ್ ಎಷ್ಟು ವರ್ಷಗಳಿಂದ ಬಳಕೆ ಮಾಡ್ಕೊಳ್ತಾರೆ? 10-15 ವರ್ಷದಿಂದ ನಾವು ಸೈಕಲ್ ಬಳಸ್ತಾ ಇದೀವಿ. ಯಾಕೆಂದ್ರೆ ನಾವು ಯಂಗ್ಸ್ಟರ್ಸ್ ಅದನ್ನ ನೋಡಿ ಕಲೀಲಿ ಅಂತ ಹೇಳುವಂತ ಒಂದು ಉದ್ದೇಶದಿಂದ ನಾವು ಹೋಗ್ತಾ ಇದೀವಿ. ಅದರಲ್ಲೂ ನಾವು ತುಂಬಾ ಮನೆಗಳಿಗೆ ಹೋಗ್ತಾ ಇದೀವಿ, ತುಂಬಾ ವಿಷಯವನ್ನು ಕಲಿತಿದೀವಿ, ತುಂಬಾ ಜನರಿಗೆ ಹೇಳ್ತಾ ಇದೀವಿ, ತುಂಬಾ ಶಾಲೆಗಳಿಗೂ ಹೋಗ್ತಾ ಇದೀವಿ, ಕಾಲೇಜುಗಳಿಗೂ ಹೋಗ್ತಾ ಇದೀವಿ ಸರ್. ಬಿಎಸ್ಸಿ ಮಾಡಿಕೊಂಡ ಬಳಿಕ ನೇರವಾಗಿ ಕೃಷಿಗೆ ಬಂದ್ರೆ ಏನಾದರೂ ಉದ್ಯೋಗ ಮಾಡಿದ್ರೆ? ಇಲ್ಲ ಸರ್, ನಾನು ನೇರವಾಗಿ ಕೃಷಿಗೆ ಬಂದೆ, ನನಗೆ ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್. ನಾನು ಏನನ್ನು ಓದಬೇಕು ಅದು ಮಾಡಿ ಏನ್ ಮಾಡಬೇಕು ಅಂತ ಹೇಳೋದು, ನಾವು ಓದೋದು ಏನಂದ್ರೆ ನಾವು ಅದರಲ್ಲಿ ಒಂದು ಮಾಸ್ಟರ್ ಆಗಿರ್ಬೇಕು, ಯಾಕೆಂದ್ರೆ ನಮ್ದು ಟೈಮ್ ಇಂಪಾರ್ಟೆಂಟ್. ನಾವು ಸುಮ್ಮನೆ ಟೈಮ್ ಅಂದ್ರೆ ದುಡ್ಡು ಸರ್. ಸುಮಾರು ಯಂಗ್ಸ್ಟರ್ಸ್ ಇದ್ದಾರೆ, ಟೈಮ್ ಅನ್ನು ವೇಸ್ಟ್ ಮಾಡಬಾರ್ದು ಸರ್. 24 ಗಂಟೆಯಲ್ಲಿ ನಾವು ಬರೀ 8 ಗಂಟೆ ನಾವು ನಿದ್ರೆ ಮಾಡ್ಬೇಕು ಸರ್, ಬಾಕಿ ಟೈಮ್ಲಿ ಕೆಲಸ ಮಾಡ್ಬೇಕು ಸರ್. ನಮ್ಮ ಕಂಟ್ರಿ ಇಂಪ್ರೂವ್ ಆಗುತ್ತೆ, ನಾವು ಇಂಪ್ರೂವ್ ಆಗ್ತೀವಿ, ನಾವು ಒಂದು ಮಾಡೆಲ್ ಆಗಿರ್ತೀವಿ. ಹಾರ್ಡ್ ವರ್ಕ್ ಮಾಡ್ಲೇಬೇಕು ಸರ್. ಬಿಎಸ್ಸಿ ಮುಗಿಸಿ ಎಷ್ಟು ವರ್ಷ ಆಯ್ತು, ಏನ್ ಅನಿಸ್ತಾ ಇದೆ ಕೃಷಿ ಬಗ್ಗೆ? ಒಂದು ಹಗಲು ಅನ್ನ ನಾವು ವೇಸ್ಟ್ ಮಾಡಿದ್ರೆ ಅದು ರೈತನ ಬೇವರು. ನಮಗೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗೋದಿಲ್ಲ, ನೀರು ಸಿಕ್ಕುತ್ತೆ, ನೀರನ್ನು ನಮಗೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗೋದಿಲ್ಲ, ಗಾಳಿನೂ ನಮಗೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗೋದಿಲ್ಲ, ಅನ್ನನೂ ನಮಗೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಿಲ್ಲ. ರೈತರು ಬೇವರು ಬಹಳ ಇಂಪಾರ್ಟೆಂಟ್ ಸರ್. ರೈತರು ಎಂದ್ರೆ ನಮ್ಮ ದೇಶದ ಎಲ್ಬು, ಎಲ್ಲರೂ ಹೇಳ್ತಾ ಇದ್ದಾರೆ. ಆದ್ರೂ ಸುತ್ತ ನಾವೆಲ್ಲರೂ ಕೈ ಜೋಡಿಸ್ಬೇಕು ಸರ್. ನಮಗೆ ದುಡ್ಡಿದೆ, ಇಷ್ಟು ಅನ್ನ ತಗೊಳ್ತೀವಿ, ತೆಗೆದು ಬಿಟ್ಟು ನಾವು ಹೋಟೆಲಲ್ಲಿ ಎಲ್ಲ ಆರ್ಡರ್ ಮಾಡ್ತೀವಿ, ತೆಗೆದು ಬಿಸಾಡೋದು, ಆ ತರ ಮಾಡಬಾರ್ದು ಸರ್. ಅದು ರೈತರ ಬೇವರು. ಹೇಗೆ ಅನಿಸುತ್ತೆ ಒಟ್ಟಾರೆ ನಿಮ್ಮ ಕೃಷಿಯ ಒಂದು ಬೆಳವಣಿಗೆ ಮತ್ತು ಪ್ರಗತಿ, ಮತ್ತೆ ನಿಮ್ಮ ಕಷ್ಟ ಸುಖಗಳನ್ನ ಗಮನಿಸಿಕೊಂಡ್ರೆ ನಮ್ಮ ಯುವಕರಿಗೆ ಬೇರೆಯವರಿಗೆ ಕೃಷಿ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಇಡೀ ಪ್ರಪಂಚದಲ್ಲಿ ಫಾರ್ಮಿಂಗ್ ಈಸ್ ದ ಬ್ಯೂಟಿಫುಲ್ ಪ್ರೊಫೆಷನ್. ಇವಾಗ ಒಬ್ರು ಏರೋಪ್ಲೇನ್ ಹೋಗ್ತಾ ಇರುವಾಗ ಪೈಲಟ್ ನೋಡ್ಕೋದಾನೆ, ಫಾರ್ಮರ್ನ ನೋಡುವಾಗ ಅವನಿಗೆ ಎಷ್ಟು ಚಂದ, ಅವನ ಹೊಲದಲ್ಲಿ ಎಷ್ಟು ಚಂದ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಈ ಹೊಲದಲ್ಲಿ ಇರುವವನು ಆ ಏರೋಪ್ಲೇನ್ ಇರುವ ಪೈಲಟ್ನ ನೋಡ್ಕೊಂಡು ಯೋಚನೆ ಮಾಡ್ತಾನೆ ಅವನು ಎಷ್ಟು ಚೆನ್ನಾಗಿ ಫ್ಲೈ ಮಾಡ್ಕೊಂಡಿರ್ತಾನೆ. ಇಲ್ಲ, ಅದೊಂದು ಪ್ರೊಫೆಷನ್ ಅನ್ನು ನಾವು ಲೈಕ್ ಮಾಡ್ಬೇಕು ಸರ್. ಅದೊಂದು ಪ್ರೊಫೆಷನ್, ನೀವು ಏನ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಬೇಕು, ಅದನ್ನೇ ಮಾಡಬೇಕು. ಯು ಶುಡ್ ಅಚೀವ್, ಇಟ್ ವಿಲ್ ಹ್ಯಾಪನ್ ಸರ್. ಟೈಮ್ ಮಾತ್ರ ನೀವು ವೇಸ್ಟ್ ಮಾಡಬೇಡಿ ಸರ್, ಸಿನ್ಸಿಯರ್ ಆಗಿರಿ, ಅಷ್ಟೇ ನಾ ಹೇಳ್ತಾ ಇರೋದು. ಯು ಶುಡ್ ಬಿ ಎ ಮಾಡೆಲ್ ಫಾರ್ ಅದರ್ಸ್. ಒಂದು ಜನಗೆ ನಾವು 10 ರೂಪಾಯಿ ಸಾಲ ಇಸ್ಕೊಂಡ್ರೆ 10 ಗಂಟೆಗೆ ಕೊಡ್ತೀನಿ ಅಂತ ಹೇಳುವಾಗ ಅದನ್ನ 9:30 ಗಂಟೆಗೆ ನಾವು ತಲುಪಿಸಬೇಕು. ಇಲ್ಲಾಂದ್ರೆ 9:30 ಗಂಟೆ ಅವನ ಹತ್ರ ಹೋಗ್ಬಿಟ್ಟು ನಾವು ಹೇಳಬೇಕು ನನಗೆ ಇಂಥ ದಿವಸ ಕೊಡೋಕ್ಕಾಗೋದಿಲ್ಲ, ಇಂಥ ದಿವಸ ಕೊಡ್ತೀನಿ. ಆ ಸಿನ್ಸಿಯರಿಟಿ, ಪಂಕ್ಚುಯಾಲಿಟಿ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ದ ಮೆಸೇಜ್ ವಾಟ್ ಐ ಕ್ಯಾನ್ ಗಿವ್ ಇಟ್ ಟು ಮೈ ಯಂಗ್ಸ್ಟರ್ಸ್. ಐ ಎಮ್ ಎ ವೆರಿ ವೆರಿ ಸಕ್ಸಸ್ಫುಲ್ ಕಾಫಿ ಫಾರ್ಮರ್. ನೋಡಿ, ಇದಕ್ಕೆ ಶ್ರದ್ಧೆ, ನಿಷ್ಠೆ ಮತ್ತು ಆಸಕ್ತಿ ಬಹಳ ಮುಖ್ಯ. ಆಸಕ್ತಿಯನ್ನ ಎಷ್ಟೋ ಜನ ಪ್ರಾರಂಭದಲ್ಲಿ ಇಟ್ಕೊಂಡಿರ್ತಾರೆ, ನಂತರ ಏನೇನೋ ಕಾರಣಗಳಿಂದ ಕಳ್ಕೊಂಡ್ಬಿಡ್ತಾರೆ, ಮತ್ತೆ ಕೃಷಿಯಿಂದ ದೂರ ಆಗ್ಲಿಕ್ಕೆ ಇಷ್ಟಪಡ್ತಾರೆ, ಇನ್ನೊಂದೇನೋ ಕಸಬನ್ನ ಮಾಡ್ಲಿಕ್ಕೆ ಹೊರಡ್ತಾರೆ. ನೀವು ನಿಮ್ಮ ತಾತವರು ಮಾಡಿದ್ದು, ನಿಮ್ಮ ತಂದೆಯವರು ಮಾಡಿದ್ದಕ್ಕಿಂತ ಇನ್ನೂ ಹೆಚ್ಚಿಗೆ ತೋಟ ಮಾಡಿದ್ರಿ, ಅದನ್ನ ಇನ್ನೂ ಬೆಳೆಸಲಿಕ್ಕೆ ಹೊರಟಿದ್ರಿ, ಇತರ ಅರ್ಥಪೂರ್ಣವಾಗಿ ಸಾಕ್ತಾ ಇದೆ. ಹೇಳ್ತಾ ಇದ್ರಿ ಸಿಲ್ವರ್ ಮರಗಳು ಅಷ್ಟೊಂದು ಒಳ್ಳೇದಲ್ಲ ನಮ್ಮ ತೋಟಕ್ಕೆ ನಮ್ಮ ಪರಿಸರಕ್ಕೆ ಅಂತ ಅನ್ಕೊಂಡು, ಯಾಕಾಗಿರ್ಬೋದು, ಮತ್ತೆ ಅದಕ್ಕೆ ಪರ್ಯಾಯವಾಗಿ ಅಥವಾ ನಮ್ಮ ಕಾಫಿ ತೋಟಕ್ಕೆ ಪೂರ್ವಕವಾಗಿ ಏನೇನು ಗಿಡ ಮರಗಳನ್ನ ಬೆಳೆಸ್ಕೊಳ್ಬಹುದು ಅಂತ ನಿಮ್ಮ ಅನುಭವದ ಮೂಲಕ ಹೇಳಕ್ ಇಷ್ಟಪಡ್ತೀರಿ? ಹೌದು ಸರ್, ಈಗ ಸಿಲ್ವರ್ಗೆ ನಮಗೆ ಹಣ ಸಿಗ್ಬೋದು, ಆದರೆ ಇಂಡೈರೆಕ್ಟ್ಲಿ ವಿ ಲೂಸ್ ಸೋ ಮಚ್ ಆಫ್ ಕ್ರಾಪ್, ಮತ್ತೆ ನಮ್ದು ಪರಿಸರಕ್ಕೆ ತುಂಬಾ ನಾಶ ಇದೆ ಸರ್. ಆದ್ದರಿಂದ ನಾವು ಅತ್ತಿ ಮರ, ಹಲಸಿನ ಮರ, ಬೇವು ಮರ, ಬಲ್ಜಿ ಮರ, ಈ ತರ ಎಲ್ಲಾ ಸಿಕ್ಕ ಸಿಕ್ಕ ಮರಗಳನ್ನ ನೆಟ್ರೆ ತುಂಬಾ ಒಳ್ಳೇದು ಸರ್. ನಾನು ಹೇಳಿದಿನಲ್ಲ, ನನ್ನ ಕೆರೆ ಸುತ್ತು ಎಲ್ಲ ಬಿದಿರು ನಡ್ಕೊಂಡಿದ್ದೀನಿ ಅಂತಾನೆ, ಆಕ್ಸಿಜನ್ ತುಂಬಾ ಪ್ರೊಡ್ಯೂಸ್ ಮಾಡ್ತದೆ ಅಂತ. ಆದ್ರೆ ಬಿದಿರುಗಳನ್ನ ತೋಟದ ಒಳಗೆ ಇಟ್ಕೊಳಕಾಗೋದಿಲ್ಲ, ಅದಕ್ಕೆ ಪರ್ಯಾಯ ರಿಪ್ಲೇಸ್ಮೆಂಟ್ ಮಾಡ್ಕೊಂಡು ಬಂದ್ರೆ ಬಹಳ ಒಳ್ಳೇದು ಅಂತ ನನಗೆ ಅನಿಸ್ತದೆ ಸರ್. ನೋಡಿ, ನಾವು ಎಷ್ಟು ತೊಡಗಿಸಿಕೊಂಡ್ರು ಕೃಷಿಯಲ್ಲಿ ಸಾಲದೆ, ಪ್ರತಿನಿತ್ಯ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಕೃಷಿಯಲ್ಲಿ ಬೆಳವಣಿಗೆ ಆದೇ ಆಗ್ತಿವೆ. ನಿಮ್ಮ ವಿಚಾರಗಳನ್ನ ನಾವು ಗಮನಿಸ್ತಾ ಇದ್ವಿ. ನಿಮ್ಮ ಗೋಡೌನ್ನಲ್ಲಿ ಕಾಫಿಯನ್ನ ಸಂಗ್ರಹಣೆ ಮಾಡೋದು ಒಂದ್ ರೀತಿ ಕುತೂಹಲ ಮತ್ತು ವಿಶೇಷವಾದ, ಅದ್ರ ಬಗ್ಗೆ ಉಲ್ಲೇಖ ಮಾಡಬಹುದಾ? ಗೋಡೌನ್ಗೆ ಫ್ರಮ್ ದ ಅಪ್ಪರ್ ಸೈಡ್ ನಾವು ಟ್ರಾಕ್ಟರ್ ಇರೋದ ಟ್ರೈಲರ್ ಅಲ್ಲಿ ತಂದ್ಬಿಟ್ಟು ಕಾಫಿನ ಸುರಿತೀವಿ, ಅದು ಮೇಲ್ಗಡೆಯಿಂದ ಕೆಳಗಡೆ ಬೀಳ್ತದೆ. ಕೆಳಗಡೆ ಬಂದಾದ ಮತ್ತೆ ನಾವು ರೋಲಿಂಗ್ ಶಟರ್ ಅನ್ನು ಹಾಕಿರ್ತೀವಿ, ಅದನ್ನ ಓಪನ್ ಮಾಡ್ಬಿಟ್ಟು ಕಾಫಿಯನ್ನು ಮಾರ್ಬೋದು. ಅದು ನಮ್ಗೆ ಈಸಿ ಆಗುತ್ತೆ, ಬ್ಯಾಗ್ ಅಲ್ಲಿ ಹಾಕೋದು ಮತ್ತೆ ಜನರದ್ದು ಕೆಲಸನೂ ನಾವು ಸೇವ್ ಮಾಡಬಹುದು, ತುಂಬಾ ಈಸಿ ಆಗುತ್ತೆ ಸರ್ ನನಗೆ. ಅಂದ್ರೆ ನೀವು ಒಣಗಿಸಿದ ಬಳಿಕ ಚೀಲಕ್ಕೆ ತುಂಬೋದಿಲ್ಲ, ಮತ್ತೆ ಕೊಡುವಾಗ ಅವ್ರ ಪಾಡಿಗೆ ಅವರು ವ್ಯಾಪಾರಸ್ಥರು ತುಂಬಿಕೊಂಡು ಹೋಗ್ತಾರಲ್ವಾ? ಹೌದು, ಅವ್ರ ಪಾಡಿಗೆ ಅವರು ವೇ ಮಾಡ್ಬಿಟ್ಟು ತಗೊಂಡು ಹೋಗ್ತಾರೆ. ಅವಾಗ ಚೀಲದ ಪ್ರಾಬ್ಲಮ್, ಅದು ಇಲಿ ಕಚ್ಚೋದು, ಅದು ಇದು ವೆಯ್ಟ್ ಡಿಫ್ರೆನ್ಸ್, ಅದು ಯಾವ್ದು ಇರೋದಿಲ್ಲ, ಅದು ಸುರಿತೀವಿ ಮತ್ತೆ ರೋಡಲ್ಲಿ ಇಟ್ಕೊಳ್ತೀವಿ. ಹೊರಗಡೆಗೆ ಹೋಗುವಾಗ ರೋಲಿಂಗ್ ಶೆಡ್ ತೆಗೆದ್ಬಿಟ್ಟು ಕೆಳಗಡೆಗಿಂದ ಕೊಡ್ತೀವಿ, ಮೇಲ್ಗಡೆಯಿಂದ ಸುರಿತೀವಿ, ಕೆಳಗಡೆಯಿಂದ ಕೊಡ್ತೀವಿ. ಎಷ್ಟು ವರ್ಷಗಳಿಂದ ಈ ತರ ಕ್ರಮವನ್ನು ಅನುಸರಿಸಿದಿರಿ? ನಾನು 10-15 ವರ್ಷದಿಂದ ಈ ಕ್ರಮವನ್ನು ಅನುಸರಿಸ್ತಾ ಇದ್ದೀನಿ ಸರ್. ಈಗ ಚೀಲ ತುಂಬಿ ಇಡೋದ್ರ ಮೂಲಕ ಏನು ಅನುಕೂಲ ಅನಾನುಕೂಲಗಳಿದಾವೆ, ಈ ತರ ಮಾಡೋದ್ರ ಮೂಲಕ ಏನು ಅನುಕೂಲ ಅನಾನುಕೂಲಗಳನ್ನು ಕಂಡಿದ್ದೀರಿ? ನನಗೆ ಹೇಳಲಿಕ್ಕೆ ಸುಲಭ, ಎಲ್ರಿಗೂ ಆ ಫೆಸಿಲಿಟೀಸ್ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ. ಸಣ್ಣ ರೈತರು ಅಂದ್ರೆ 100-200 ಚೀಲ ಕಾಫಿ ಮಾಡುವವರು ಅದು ಚೀಲದಲ್ಲಿ ಮಾಡ್ಕೊಂಡು ಹಾಗೆ ಅವರು ವೇ ಮಾಡಿ ಅವ್ರು ಕೊಡಬೇಕಾಗುತ್ತೆ. ತುಂಬಾ ಕಾಫಿ ಬೆಳೆಯುವವರಿಗೆ ಈ ತರ ಎಲ್ಲ ಸ್ವಲ್ಪ ಸಿಸ್ಟಮ್ಸ್ ಮಾಡ್ಕೊಳ್ಳೋದು ಬಹಳ ಈಸಿ, ತುಂಬಾ ಕಷ್ಟ ಏನಲ್ಲ. ಕೋಟಿ ಕೋಟಿ ಖರ್ಚು ಮಾಡಿ ನಾವು ಮನೆಯಲ್ಲಿ ಮಾಡಿ ಮನೆ ಅದಕ್ಕೆ ಎಸಿ ಅದು ಇದು ಅಂತ ಹಾಕೊಂಡು ತುಂಬಾ ಖರ್ಚು ಮಾಡ್ತೀವಿ. ಅದನ್ನ ನಾವು ಕೊಡಗಿನಲ್ಲಿ ಗೋಡೌನ್ಗೆ ತುಂಬಾ ಖರ್ಚು ಮಾಡೋದಿಲ್ಲ ಸರ್. ನಾನು ನೋಡಿದಂಗೆ ನಾವು ತಗೊಂಡೋಗಿ ಯಾರ್ದಾದ್ರು ಕಾಫಿ ಕ್ಯೂರಿಂಗ್ ವರ್ಕ್ಸ್ ಅಲ್ಲಿ ಇಡ್ತೀವಿ, ನಮಗೆ ಹೆದರಿಕೆ ಅವರು ಹಣ ಕೊಡ್ತಾರಾ ಇಲ್ವಾ ಅಲ್ಲ ಅವರು ಏನು ಮುಚ್ಚಿ ಹೋಗ್ಬಿಡ್ತಾರಾ ಅಂತ. ನಾವು ಬೆಳೆದಂತ ಕಾಫಿಯನ್ನು ಒಳ್ಳೆ ಗೋಡೌನ್ಗೆ ಹಾಕೊಂಡು ಸೇಫ್ ಆಗಿ ಇಟ್ಕೊಂಡು ನಮಗೆ ಯಾವಾಗ ಬೇಕು ಆವಾಗ ಮಾರ್ಕೊಂಡ್ರೆ ಒಳ್ಳೆ ಹಣವನ್ನು ಗಳಿಸಬಹುದು ಅಂತ ನಂದೊಂದು ಅಭಿಪ್ರಾಯ ಸರ್. ನಾವು ಗೋಡೌನ್ಗೆ ನಾವು ಖರ್ಚು ಮಾಡೋದಿಲ್ಲ, ನಾವು ಮಲಗುವಂತ ಬೆಡ್ರೂಮ್ಗೆ ಹಾಲ್ಗೆ ಎಲ್ಲ ಹಾಕೊಳ್ತೀವಿ. ಗೋಡೌನ್ಗೆ ಖರ್ಚು ಮಾಡಲಿಕ್ಕೆ 10 ಸತಿ ಯೋಚನೆ ಮಾಡ್ತೀವಿ. ಅದರ ಬದಲು ನಾವು ಗೋಡೌನ್ ಚೆನ್ನಾಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡು ನಮ್ಮ ಕಾಫಿಯನ್ನು ಒಳ್ಳೆ ಮೆಣಸನ್ನು ನಾವು ಸ್ಟೋರ್ ಮಾಡಿಕೊಂಡ್ರೆ ಯಾವಾಗ ಬೇಕಾದ್ರೂ ಮಾರ್ಕೊಳ್ಬಹುದು. ನಮ್ಮ ಸೊತ್ತು ನಮ್ಮ ಕೈಲೇ ಇರ್ತದೆ. ತುಂಬಾ ಜನರು ಮೋಸ ಹೋಗಿದ್ದಾರೆ. ಅದರಿಂದ ದಯವಿಟ್ಟು ನಾನು ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ನಮ್ಮ ಪ್ಲಾಂಟೇಶನ್ ಓನರ್ಸ್ಗೆ, ನಮ್ಮ ಕಾಫಿಯನ್ನು ನಾವೇ ಇಟ್ಕೊಳ್ವ, ಬೆಡ್ರೂಮ್ ಖಾಲಿ ಮಾಡಿ ಇಟ್ಕೊಂಡ್ರು ಪರವಾಗಿಲ್ಲ, ಇನ್ನೊಬ್ರಿಗೆ ಕೈ ಕೊಡಬೇಡಿ. 10 ರೂಪಾಯಿ ಜಾಸ್ತಿ ಅಂತ ಹೇಳ್ಕೊಂಡು ಇನ್ನೊಬ್ರಿಗೆ ಕೊಡೋದು, ಅವರು ಜಾಗ ಖಾಲಿ ಮಾಡೋದು, ಅದರಿಂದ ನಮ್ಮ ಶರೀರವು ಹಾಳು, ಹಣವೂ ಹಾಳು, ಮತ್ತೆ ನಮ್ಮ ಸೊಸೈಟಿ ಅವರು ಅಷ್ಟೇ. ಇಷ್ಟು ಲಕ್ಷ ನನಗೆ ಇಂತಹ ಕಾಫಿ ವ್ಯಾಪಾರದವರಿಂದ ಸಿಕ್ಲಿಕ್ಕೆ ಉಂಟು ಅಂತ ಹೇಳಿದ್ರೆ ಅವರು ನೆಗಾಡ್ತಾರೆ ಸರ್. ಯಾಕೆಂದ್ರೆ ಇವರು ದುಡ್ಡಿನ ಆಸೆಗಾಗಿ 10 ರೂಪಾಯಿ ಜಾಸ್ತಿ ಸಿಕ್ಕುತ್ತೆ ಅಂತ ಹೇಳ್ಕೊಂಡು ಇನ್ನೊಬ್ರಿಗೆ ಕೊಟ್ಟಿದ್ದಾರೆ ಫಾರ್ವರ್ಡ್ ಟ್ರೇಡಿಂಗ್ ಅಂತ. ಫಾರ್ವರ್ಡ್ ಟ್ರೇಡಿಂಗ್ ಇಂದ ಮನುಷ್ಯನೇ ಖಾಲಿ ಆಗ್ಬಿಡ್ತಾರೆ. ಎಷ್ಟೋ ಲಕ್ಷ ಕೋಟಿ ಜನರು ಹಣವನ್ನು ಕಳ್ಕೊಂಡಿದ್ದಾರೆ ಸರ್. ಅದರಿಂದ ನನ್ನ ಮೆಸೇಜು, ನಮ್ಮ ಕಾಫಿಯನ್ನು ನಾವು ಸ್ಟೋರ್ ಮಾಡ್ಕೊಳ್ವ. ವಿ ಶುಡ್ ಪ್ಲಾನ್ ಪ್ರಾಪರ್ಲಿ ಅಂಡ್ ವಿ ಶುಡ್ ಬಿಲ್ಡ್ ಎ ಬ್ಯೂಟಿಫುಲ್ ಗೋಡೌನ್. ಇಟ್ ವಿಲ್ ನಾಟ್ ಕಾಸ್ಟ್ ಮೋರ್, ತುಂಬಾ ಖರ್ಚು ಹಣ ಆಗೋದಿಲ್ಲ ಸರ್. ನೀವು ಯಾವಾಗ ಒಣಗಿಸಿ ದಾಸ್ತಾನು ಮಾಡ್ಕೊಳ್ತೀರಿ ಮತ್ತೆ ಮಾರಾಟ ಮಾಡೋದು ಯಾವಾಗ? ಸೊ ಕಾಫಿ ಮಾರ್ಕೆಟ್ ಇಸ್ ಲೈಕ್ ಸೆನ್ಸೆಕ್ಸ್, ಡೇ ಟು ಡೇ ಮಾರ್ಕೆಟ್. ಎನಿ ಟೈಮ್ ನಾನು ನೋಡ್ಕೊಂಡಿರಬಹುದು. 10 ರೂಪಾಯಿ ಕಡಿಮೆ ಆದ್ರೂ ಪರವಾಗಿಲ್ಲ. ಒಳ್ಳೆಯ ಟ್ರೇಡರ್ಗೆ ಬ್ಯಾಂಕಿಗೆ ನೀವು ಹಣ ಹಾಕಿ ಮತ್ತೆ ನೀವು ತಗೊಂಡು ಹೋಗಿ ಅಂತ ಹೇಳೋ ಒಂದು ಪರಿಪಾಠವನ್ನು ಎಲ್ಲರೂ ಮಾಡಿಕೊಳ್ಬೇಕು ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಯಾಕೆಂದ್ರೆ ಲಾಸ್ಟ್ಗೆ ನಾವು ಸುಮ್ಮನೆ ಬೇಜಾರು ಪಡೋದು, ಎಷ್ಟು ವರ್ಷಕ್ಕೊಂದು ಸತಿ ನಮಗೆ ಸಿಕ್ಕುವಂತ ಒಂದು ಕಾಫಿ. ಒಂದು ವರ್ಷ ನಮಗೆ ಈ ಕಾಫಿ ಹಣ ಸಿಗ್ಲಿಲ್ಲ ಅಂದ್ರೆ 2 ವರ್ಷ ನಾವು ಸಫರ್ ಆಗ್ಬೇಕು. ಇನ್ನೊಂದು ವರ್ಷ ಹೂ ಬಂದು ಕಾಫಿ ಮಿಡಿಯಾಗಿ ಕಾಫಿಯನ್ನು ಕುಯ್ದು ಮಾಡ್ಬೇಕು, 2 ವರ್ಷ ನಮ್ದು ಎಕನಾಮಿ ಹೋಗ್ಬಿಡ್ತದೆ. ಮತ್ತೆ ಮೆಂಟಲ್ ಟಾರ್ಚರ್ ಸರ್. ನಾವು ಬೆಳೆದಂತ ಕಾಫಿನ ನಾವು 10 ರೂಪಾಯಿ ಕಡಿಮೆ ಮಾರಿದ್ರು ಪರವಾಗಿಲ್ಲ, ಮಾರ್ಕೊಂಡು ಬ್ಯಾಂಕಿಗೆ ಹಣವನ್ನು ಹಾಕೊಳ್ಬೇಕು ಅಂತ ನಂದೊಂದು ಮೆಸೇಜ್ ಎಲ್ರಿಗೂ. ಅಂದ್ರೆ 3-5 ತಿಂಗಳು ಇಟ್ಕೊಳ್ತೀರಾ ಅಥವಾ 1 ವರ್ಷ 2 ವರ್ಷ ಇಟ್ಕೋಬಹುದು ಈ ತರ ಗೋಡೌನ್ ಅಲ್ಲಿ? ಎಷ್ಟು ಟೈಮ್ ಬೇಕಾದ್ರೆ ಇಟ್ಕೊಳ್ಬಹುದು ಸರ್. ನಮ್ ಕಾಫಿ ನಮ್ ಕೈಲಿ ಇರ್ತದೆ, ಯಾವಾಗ ಬೇಕಾದ್ರೂ ನೋಡ್ಕೊಳ್ಬಹುದು. ನೀರು ಮಾತ್ರ ನುಗ್ಗಬಾರದು, ಅದೇ ಅದ್ರ ವಿಶೇಷ. ಬೇರೆ ರೈತರಿಗೂ ಕಾಫಿ ಪ್ಲಾಂಟೇಶನ್ ಅವರಿಗೂ ಒಂದು ದೊಡ್ಡ ಹೆಲ್ಪ್ ಏನಂದ್ರೆ, ಟೊಮೆಟೊ ಬೆಳೀತಾರೆ, ಈರುಳ್ಳಿ ಬೆಳೀತಾರೆ, ಕಬ್ಬು ಬೆಳೀತಾರೆ, ಅವರಿಗೆ ತುಂಬಾ ಟೈಮ್ ಇಟ್ಕೊಳಕ್ ಆಗೋದಿಲ್ಲ. ಜಾಸ್ತಿ ಅಂದ್ರೆ 1 ದಿವಸ 2 ದಿವಸ, ಒಂದ್ ವಾರ. ನಾವು ಅದ್ರ ವರ್ಷಗಟ್ಟಲೆ ಇಟ್ಕೊಳ್ಬಹುದು, ಅದು ಒಂದು ದೊಡ್ಡ ನಮಗೆ ಹೆಲ್ಪ್. ಕಾಫಿ ಇಂಡಸ್ಟ್ರಿ ಅಷ್ಟು ಈಸಿಯೆಸ್ಟ್ ಇಂಡಸ್ಟ್ರಿ ಇಡೀ ಪ್ರಪಂಚದಲ್ಲಿ ಯಾವ್ದಿಲ್ಲ ಸರ್. ನನಗೆ ಎಲ್ಲಾ ತರದ ಎಕ್ಸ್ಪೀರಿಯನ್ಸ್ ಇದೆ. ಎಷ್ಟು ಜನ ಕಾರ್ಮಿಕರಿದ್ದಾರೆ ನಿಮ್ಮ ತೋಟದಲ್ಲಿ ಕೆಲಸ ಮಾಡ್ಲಿಕ್ಕೆ? ನನ್ನ ಹತ್ರ 21 ಫ್ಯಾಮಿಲಿ ಇದಾರೆ ಸರ್. ಅವರೆಲ್ಲ ಸೆಕೆಂಡ್ ಜನರೇಷನ್ ಜನರು ಇದ್ದಾರೆ. ಲೇಬರ್ ಮೇಂಟೆನೆನ್ಸ್ ಬಹಳ ಈಸಿಯಾಗಿ ನಡೀತಾ ಇದೆ ಸರ್. ಕಾರ್ಮಿಕರ ನಿರ್ವಹಣೆ ಬಹಳ ಮುಖ್ಯವಾದ ಸಂಗತಿ, ಇಲ್ಲದೆ ಹೋದ್ರೆ ಮೈ ಮೇಲೆ ಬಂದ್ಬಿಡುತ್ತೆ. ಖರ್ಚು ವೆಚ್ಚ ತೆಗೆದು ನಿಮ್ಮಂತ ಕಾಫಿ ಬೆಳೆಗಾರರಿಗೆ ಉಳಿತಾಯ ಆದ್ರೆ ಮತ್ತೆ ಮುಂದುವರಿತಾ ಇರತ್ತೆ, ಖುಷಿ ಆಗ್ತದೆ. ಏನಂತೀರಿ, ವರ್ಷ ವರ್ಷಕ್ಕೂ ನೀವು ಬೆಳವಣಿಗೆ ಆಗಿದ್ದೀನಿ ಅಂತ ಹೇಳಬಲ್ರೆ? ಡೆಫಿನೆಟ್ಲಿ ಸರ್. ನನಗೆ 2 ಹೆಣ್ಮಕ್ಳು ಸರ್, ಇಬ್ಬರಳು ಡಾಕ್ಟರ್ ಆಗಿದ್ದಾರೆ, ಇಬ್ಬರಳಿಗೂ ಮದುವೆ ಆಗಿದೆ. ಅವ್ರ ಮನೆಗೆ ಬರುವಾಗ ನಾ ಹೇಳೋದು, ಎಲ್ಲಿ ಇರಿ, ಪ್ರಪಂಚದ ಯಾವ ಜಾಗದಲ್ಲಿ ಇರಿ, ಆದ್ರೆ ನೀವು ರಿಟೈರ್ಡ್ ಆಗುವಾಗ ಅಥವಾ ನಿಮ್ಗೆ ಕೆಲಸ ಯಾವಾಗ ಬೇಡ ಅಂತ ಹೇಳುವಾಗ ನಮ್ಮ ಕೊಡಗಿಗೆ ಬನ್ನಿ. ಕೊಡಗಿನಲ್ಲಿ ನೀವು ಸೆಟ್ಲ್ ಆಗಬೇಕು, ಈ ಪ್ಲಾಂಟೇಶನ್ ಚೆನ್ನಾಗಿ ನೋಡ್ಕೊಳ್ಬೇಕು, ಈ ಗ್ರೀನರಿ ಅಂತ ಹೇಳೋದನ್ನ ನೀವು ಮೇಂಟೈನ್ ಮಾಡಬೇಕು. ಎಕ್ಸಾಂಪಲ್, ಕಾಫಿಗೆ ಮಾರ್ಕೆಟೇ ಇಲ್ಲ, 0 ಮಾರ್ಕೆಟ್ ಅಂತ ಲೆಕ್ಕ ಹಾಕೊಳ್ಳಿ. ಆದ್ರೆ ನೀವು ಏನ್ ಮಾಡಬೇಕು, ಬೇಲಿಯನ್ನು ಚೆನ್ನಾಗಿ ಕಡ್ಕೊಳ್ಳಿ, ಕಾಫಿನ ಕಂಬಚಿಗರು ಹೋಗದಂಗೆ ಅದನ್ನ ತೆಗೆದುಕೊಳ್ಳಿ. ಗೊಬ್ಬರ ಹಾಕದಿದ್ರು ಪರವಾಗಿಲ್ಲ, ಆ ತೋಟವನ್ನು ಅದೇ ತರ ನೀವು 0 ಎಕ್ಸ್ಪೆಂಡಿಚರ್ ನಲ್ಲಿ ಮೇಂಟೈನ್ ಮಾಡಬಹುದು. ಆಗ ಏನಾಗುತ್ತೆ, ತೋಟ ಇವತ್ತು ಮಾರ್ಕೆಟ್ ಇಲ್ಲ ಅಂದ್ರೆ ನಾಳೆ ಬಂದೇ ಬರ್ತದೆ. ಅದನ್ನ ಹಾಗೆ ಬಿಟ್ಟು ಬಿಡಬೇಡಿ. ಇದು ನಾವು ಮಾಡಿದ ಆಸ್ತಿ ಅಲ್ಲ, ನಮ್ಮ ತಾತಂದೆಯವರು ಮಾಡಿದಂತ ಆಸ್ತಿ. ಇದನ್ನು ನಾವು ಕಳ್ಕೊಳ್ಳಕ್ಕೆ ನಮ್ಗೆ ಅಥವಾ ಮಾರ್ಲಿಕ್ಕೆ ಯಾವ ಅಧಿಕಾರನೂ ಇಲ್ಲ. ಮುಂದಿನ ಪೀಳಿಗೆ ಅವರು ಉಪಯೋಗಿಸ್ತಾರೋ ಇಲ್ವೋ, ನಮ್ದು ಡ್ಯೂಟಿ ಇದು. ಇಡೀ ಪ್ರಪಂಚದಲ್ಲಿ ಒಂದು ಸುಂದರವಾದಂತ ಡಿಸ್ಟ್ರಿಕ್ಟ್ ಅಂತ ಹೇಳಿಸ್ಕೊಳ್ಬೇಕು ಅಂತ ದೊಡ್ಡ ಅಭಿಲಾಷೆ ಸರ್. ರಾಸಾಯನಿಕ ಗೊಬ್ಬರಗಳನ್ನ ಎಷ್ಟು ಕೊಡ್ತಾ ಇದ್ರಿ, ಎಷ್ಟು ಸಾರಿ ಕೊಡ್ತಾ ಇದ್ರಿ ಅಂತ ಅನ್ಕೊಂಡು ಕುತೂಹಲದಿಂದ ನಮ್ಮ ಶ್ರೋತೃಗಳು ಕಾರ್ಯಕ್ರಮವನ್ನು ಪ್ರಸಾರ ಮಾಡುವಾಗ ಕೇಳ್ತಿರಬಹುದು. ನಿಮ್ಮ ಕಾಫಿ ತೋಟಕ್ಕೆ ಸಗಣಿ ಎಲ್ಲ ಕ್ರ್ಯಾಕ್ ತಂದು ಹಾಕ್ತೀನಿ, ಇನ್ಆರ್ಗ್ಯಾನಿಕ್ ಮೆನ್ಯೂರ್ ಎತ್ತಾ ಇದ್ದೀನಿ. ಎಕರೆಗೆ ಎಷ್ಟು ಚೀಲ ಅಂತ ಅನ್ಕೊಂಡು ಹಾಕ್ತೀರಾ? ಪ್ರತಿ ಸತಿ 4-4 ಚೀಲ ಹಾಕ್ತೀವಿ, 12 ಚೀಲ ಹಾಕ್ತೀನಿ ಸರ್. ಅಂದ್ರೆ 3 ಸಾರಿ ಕೊಡ್ತೀರಿ? 3 ಸತಿ ನಾನು ಅಪ್ಲೈ ಮಾಡ್ತೀನಿ ಸರ್. ಕಾಳು ಮೆಣಸು ಎಲ್ಲ ಹೇಗಿದೆ ನಿಮ್ಮ ರೋಬಸ್ಟ್ ತೋಟದಲ್ಲಿ? ಕಾಳು ಮೆಣಸು ಹೋಗ್ತಾ ಇದೆ. ನಾನು ಇವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದೆ ಅಂದ್ರೆ, ಎಕನಾಮಿಕಲಿ ನಮಗೆ ಸರಿಯಾಗಬೇಕು ಅಂತಂದ್ರೆ ಸಿಲ್ವರ್ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಅಡಿಕೆನೆಲ್ಲ ದೂರ ದೂರ ಪ್ಲಾಂಟ್ ಮಾಡುವಂತ ಲೆಕ್ಕ ಹಾಕೊಂಡಿದ್ದೀನಿ. ಯಾಕೆಂದ್ರೆ ಆ ಕಾಫಿನ ನಾವು ಮಾರುವಾಗ ಸಿಲ್ವರ್ದು ಸೊಪ್ಪು ಇರ್ತದೆ, ಅದೆಲ್ಲ ಅದು ಮಿಕ್ಸ್ ಹಾಕೊಂಡು ಡಸ್ಟ್ ಆಗಿ ಕಾಣುತ್ತೆ. ಕಾಫಿ ಮಾರುವಾಗ ಬೈಯರ್ಸ್ ಬಹಳ ಬೇಜಾರು ಪಡ್ತಾರೆ, ತುಂಬಾ ಡಸ್ಟ್ ಇದೆ ಅಂತ. ಯಾಕೆಂದ್ರೆ ಆ ಎಲೆ ಎಲ್ಲ ಉದುರ್ಬಿಟ್ಟು ಅದ್ರ ಕಾಫಿ ಒಳಗೆ ಮಿಕ್ಸ್ ಆಗಿರ್ತದೆ, ಕ್ಲೀನ್ ಮಾಡಕ್ ಆಗೋದಿಲ್ಲ. ಅಡಿಕೆ ಎಷ್ಟು ಗಿಡ ಮರಗಳಿದಾವೆ, ಎಷ್ಟು ವರ್ಷ ಆಯ್ತು, ಮತ್ತೆ ಮುಂದೆ ಎಷ್ಟು ಹಾಕ್ಬೇಕಂತ ಅನ್ಕೊಂತೀರಿ? ಅಡಿಕೆ ಒಂದು ಉತ್ತಮವಾದಂತ ಬೆಳೆ ಅಂದ್ರೆ ಅದಕ್ಕೆ ಮಾರ್ಕೆಟ್ ಇದೆ ಇವಾಗ. ಯಾಕೆಂದ್ರೆ ಒಳ್ಳೆ ಕಾಫಿ ಕುಯ್ಯೋ ಟೈಮ್ಗೆ ಸ್ವಲ್ಪ ಹಣ ಸಿಕ್ಕುತ್ತೆ. ಅದರಿಂದ 2 ಸತಿ ಅದಕ್ಕೆ ಸ್ಪ್ರೇ ಮಾಡೋದ್ರಿಂದ ಫಸಲನ್ನು ನಿಲ್ಸ್ಕೊಳ್ಬಹುದು, ಫಸಲು ಚೆನ್ನಾಗಿರುತ್ತದೆ. ಅದರಿಂದ ನಾವು ಯಂಗ್ಸ್ಟರ್ಸ್ ಗೆ ಪುನಃ ಇನ್ನೊಂದು ಮೆಸೇಜ್ ಏನಂದ್ರೆ, ಅಡಿಕೆಗೆ ಹೋದ್ರೆ ಒಳ್ಳೆ ಮಾರ್ಕೆಟ್ ಇದೆ, ಅದರಿಂದ ಎಕನಾಮಿಕಲಿ ಯು ಕ್ಯಾನ್ ಬಿ ವೆರಿ ಗುಡ್, ಗ್ರೀನರಿ ಇರ್ತದೆ. ಬೆಟರ್ ಟು ಗೋ ಫಾರ್ ರ್ಯಾಕ್ ನೆಟ್ ಪ್ಲಾಂಟೇಶನ್. ಈಗಾಗಲೇ ಇಳುವರಿ ಕೊಡ್ತಿರುವ ಎಷ್ಟು ಮರಗಳಿದಾವ ನಿಮ್ಮಲ್ಲಿ? ನಾನು ಲೆಕ್ಕ ಹಾಕಿಲ್ಲ ಸರ್, ಆದ್ರೂ ಇಳುವರಿ ತುಂಬಾ ಬರ್ತಾ ಇದೆ. ಐ ಆಮ್ ಸೋ ಹ್ಯಾಪಿ ವಿತ್ ದ ಎರೆಕ್ಟ್ ನಟ್ ಪ್ಲಾಂಟೇಶನ್. ನೀವು ಹಾಕಿದ್ದ ನಿಮ್ ತಂದೆಯವರು ಹಾಕಿದ್ದ? ನಾವು ಹಾಕಿದ್ದ. ಮೂರ್ನಾಡು ಸುತ್ತಮುತ್ತ ಅಡಿಕೆ ಚೆನ್ನಾಗಿ ಬರುತ್ತಲ್ವಾ? ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಮರಗಸಿ ಮಾಡಬೇಕಾಗಿಲ್ಲ, ಅದಿದಂತ ಸಮಸ್ಯೆ ಇಲ್ಲ, ಮತ್ತೆ ಮಾರುಕಟ್ಟೆ ಈಗ ನೀವು ಹೇಳಿದಂಗೆ ಒಳ್ಳೆ ಬೆಲೆಯಲ್ಲಿ ಅಡಿಕೆ ಮಾರಾಟ ಆಗ್ತಿರೋದ್ರಿಂದ ಅನುಕೂಲನೇ. ಹೀಗೆ ಬಟರ್ ಫ್ರೂಟ್ ಮತ್ತಿತರೆ ಹಣ್ಣಿನ ವೃಕ್ಷಗಳನ್ನು ಕಾಫಿ ತೋಟದಲ್ಲಿ ಬೆಳೆಸ್ತದಿರಲ್ವಾ? ಹೌದು ಸರ್, ಎಲ್ಲ ಫ್ರೂಟ್ಸ್ ಇದೆ ನನ್ನ ಹತ್ರ. ರೇಡಿಯೋ ಕೇಳುವ ಆಸಕ್ತಿನೂ ಎಷ್ಟು ವರ್ಷಗಳಿಂದ ನಿಮ್ಮಲ್ಲಿದೆ? ನಾನು ಬೆಳಿಗ್ಗೆ 4 ಗಂಟೆಗೆ ನಾ ಹೊರಡ್ತೀನಿ ಸರ್. 6 ಗಂಟೆಗೆ ನಿಮ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಮೊಬೈಲ್ ಅಲ್ಲಿ ಹಾಕೊಂಡೇ ಹೋಗೋದು, ಅದು ಎಂಡ್ ಆ ಗಂಟೆ ನಾ ಕೇಳ್ತಾ ಇರ್ತೀನಿ, ಈವ್ನಿಂಗ್ ಕೇಳ್ತಾ ಇರ್ತೀನಿ. ಯಾಕೆಂದ್ರೆ ನಾನು ಓದ್ಲಿಕ್ಕೆ ಬರೀಲಿಕ್ಕೆ ನನಗೆ ಆಸಕ್ತಿ ಇಲ್ಲ, ಅದರಿಂದ ಸ್ವಲ್ಪ ನ್ಯೂಸ್ ಅನ್ನು ಅಪ್ಡೇಟ್ ಮಾಡ್ಕೊಳ್ಳಕ್ಕಾಗಿ ನಾ ಕೇಳ್ಕೊಂಡಿರ್ತೀನಿ. ಕೇಳಿದ್ರೆ ಇದುವರೆಗೆ ಕಾಫಿ ಬೆಳೆಗಾರರಾಗಿರುವ ಮೂರ್ನಾಡಿನ ಬಡವಂಡ ಅರುಣ್ ಅಪ್ಪಚ್ಚು ಅವರ ಜೊತೆಗೆ ನಾವು ನಡೆಸಿದ ಸಂದರ್ಶನವನ್ನ ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ: 9449996 9499699. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುವರೆ ಇದಾಗಿತ್ತು ಇಂದಿನ ರೈತಧ್ವನಿ ಕಿಸಾನ್ವಾಣಿ. ನಾಳಿನ ರೈತಧ್ವನಿ ಕಿಸಾನ್ವಾಣಿಯಲ್ಲಿ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳನ್ನು ಅವಲೋಕಿಸುವ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ತಿಲೇಪಿಯಾ ಮೀನು ಸಾಕಾಣಿಕೆ ಕುರಿತು ಮಂದಿರ ತೇಜಸ್ ನಾಣಯ್ಯ ಅವರ ವಿಚಾರ ಪ್ರಸ್ತಾಪವಿದೆ. ಕೇಳುವರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0872 2000018. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ: ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘ ಮಡಿಕೇರಿ ಇದರ 24ನೇ ವಾರ್ಷಿಕ ಮಹಾಸಭೆ ಮಡಿಕೇರಿ ಜಿಲ್ಲಾ ಬಾಲಭವನದ ಚೇತನ ಚಿಲುಮೆ ಸಭಾಬಡಿಲಿ ಇಂದು ನಡೆತು. ಈ ಹೊತ್ತಲ್ಲಿ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಮಡಿಕೇರಿ ಅಧ್ಯಕ್ಷರು ಭಾಗವಹಿಸಿ ಮಾತಾಡಿ, ನಿವೃತ್ತ ಸರ್ಕಾರಿ ನೌಕರರ ತೊಂದರೆ ತಾಪತ್ರೆಗಳನ್ನು ಆಲಿಸಿ ಪರಿಹರಿಸುವ ಕೆಲಸನ ಸಂಘದ ಕಡೆಯಿಂದ ಮಾಡಲಾದೆ, ನಿವೃತ್ತ ಸರ್ಕಾರಿ ನೌಕರರ ಸುಮಾರು ಬೇಡಿಕೆಗಳನ್ನ ಮುಖ್ಯಮಂತ್ರಿ ಅವಕ್ಕೆ ಸಂಘದ ಕಡೆಯಿಂದ ಕೊಟ್ಟಳು. ಸಂಜೀವಿನಿ ಭಾಗ್ಯ ಆರೋಗ್ಯ ಸೇವೆ ಹಂಗೆ 80 ವರ್ಷ ವಯಸ್ಸು ದಾಟಿದ ಸದಸ್ಯರಿಗೆ 79 ವರ್ಷ ಆದಂಗೆ ಹೆಚ್ಚಿನ ತುಟಿಪತ್ಯ ನೀಡೋಕುತ ಮನವಿ ಮಾಡಿಳು ಅಂತ ಹೇಳ್ದು. ಕೊಡಗು ಜಿಲ್ಲಾ ಪೊಲೀಸ್ ಆಶ್ರಯದಲ್ಲಿ ಪೊಲೀಸ್ ಹುತಾತ್ಮ ದಿನಾಚರಣೆ ನಾಳೆ ಹೊತ್ತಾರೆ 9 ಗಂಟೆಗೆ ಮಡಿಕೇರಿ ಜಿಲ್ಲಾ ಪೊಲೀಸ್ ಕವಾಯತು ಆಟದ ಮೈದಾನದಲ್ಲಿ ನಡೆದಿದೆ. ಈ ಹೊತ್ತಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರಾದ ಎಂ ಮೃಂಗೇಶ್, ಪೊಲೀಸ್ ಅಧೀಕ್ಷಕರಾದ ಎಂಎ ಅಯ್ಯಪ್ಪ ಅವರು ಸೇರಿದಂಗೆ ಮುಖ್ಯ ಪಟ್ಟವು ಹಾಜರಿದ್ದವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂಗೆ ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಮಡಿಕೇರಿ ಕೆಳಗನಗೌಡ ಸಮಾಜಲ್ಲಿ ಇದೇ ತಿಂಗಳ ತಾರೀಕು 23ರ ಆದಿತ್ಯವಾರ ನಿಯಮ ಕೊಡಗು ಕಡೆಯಿಂದ 7ನೇ ರಾಷ್ಟೀಯ ಆಯುರ್ವೇದ ದಿನಾಚರಣೆ ಪ್ರಯುಕ್ತ ಪುಕ್ಸಟೆ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಾಟ್ ಮಾಡಿರೋತಾ ನಿಯಮ ಕೊಡಗು ಅಧ್ಯಕ್ಷ ಡಾಕ್ಟರ್ ಎಆರ್ ರಾಜಾರಾಮವು ತಿಳಿಸಿದಳು. ಮಡಿಕೇರಿ ನಾಪೋಕ್ಲು ಭಾಗಮಂಡಲ ಮತ್ತು ಸಂಪಾಜೆ ಹೋಬಳಿನ ನಾಡ ಕಚೇರಿ ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳಲ್ಲಿ ಆಧಾರ್ ಕೇಂದ್ರಗ ಪ್ರತಿ ಆದಿತ್ಯವಾರ ಕೆಲಸ ಮಾಡ್ತಾ ಇದ್ದು ಈ ಪ್ರಯೋಜನನ ಪ್ರತಿಯೊಬ್ಬನು ಪಡ್ಕೊಳ್ಳುವಂಗೆ ತಹಶೀಲ್ದಾರರು ಪ್ರಕಟಣೆಯಲ್ಲಿ ತಿಳಿಸಿದಳು. ಸರ್ಕಾರದ ಆದೇಶದಂಗೆ ತಾಲೂಕು ವ್ಯಾಪ್ತಿನ ಹೋಬಳಿವಾರು ಪೋತಿ ಖಾತೆ ಬದಲಾವಣೆ, ಪಟ್ಟೆದಾರಿಕೆ ಬದಲಾವಣೆ, ಆರ್ಟಿಸಿ ತಿದ್ದುಪಡಿ, ಕಂದಾಯ ನಿಗದಿ ಹಂಗೆ ಬೆಳೆ ಇಂಡೀಕರಣ ಸಂಬಂಧ ಆಂದೋಲನ ಇದೇ ತಾರೀಕು 29ರಂದು ಭಾಗಮಂಡಲ ಹೋಬಳಿ ಚೇರಂಬಾಣೆ ಕೊಳಗದಾಳು ಗ್ರಾಮಲ್ಲಿ, ಬರುವ ತಾರೀಕು 7ರಂದು ನಾಪೋಕ್ಲು ಹೋಬಳಿ ನಲ್ಜಿ ವೃತ್ತ ಎಮ್ಮೆಮಾಡು ಗ್ರಾಮಲ್ಲಿ, ನವೆಂಬರ್ 14ರಂದು ಸಂಪಾಜೆ ಹೋಬಳಿ ಬಿಳಿಗಿರಿ ವೃತ್ತದ ಬಿಳಿಗಿರಿ ಗ್ರಾಮಲ್ಲಿ, ಹಂಗೆ ನವೆಂಬರ್ 17ರಂದು ಮಡಿಕೇರಿ ಹೋಬಳಿ ಮಕ್ಕಂದೂರು ವೃತ್ತ ಮಕ್ಕಂದೂರು ಗ್ರಾಮಲ್ಲಿ ನಡೆದಿದೆ. ಆಯಾ ದಿನದಂದು ಸಂಬಂಧಪಟ್ಟ ದಾಖಲಾತಿಗಳೊಟ್ಟಿಗೆ ನಮೂನೆಯೊಂದರಲ್ಲಿ ಮನವಿ ಕೊಡುವಂಗೆ ತಹಶೀಲ್ದಾರರು ತಿಳಿಸಿದಳು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ನಾಳೆ ಹೊತ್ತಾರೆ 10:30 ಮಧ್ಯಾಹ್ನ 2 ಮುಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಉದ್ಯೋಗ ಮೇಳ ನಡೆದಿದೆ. ಕೊಡುವುಗೌಡ ಸಮಾಜಗಳ ಒಕ್ಕೂಟ, ಕೊಡುವುಗೌಡ ಸಮಾಜ, ಕೊಡುವುಗೌಡ ವಿದ್ಯಾಸಂಘ, ಗೌಡ ಮಹಿಳಾ ಒಕ್ಕೂಟ, ಗೌಡ ಮಾಜಿ ಸೈನಿಕರ ಸಂಘ, ಹಂಗೆ ಬ್ಯಾರೆ ಬ್ಯಾರೆ ಗೌಡ ಒಕ್ಕೂಟಗಳ ವತಿಯಿಂದ ಕುಶಾಲನಗರದಿಂದ ಹಿಡಿದು ಪುಣ್ಯಕ್ಷೇತ್ರ ತಲಕಾವೇರಿ ಮುಟ್ಟ ನಿನ್ನೆ ಮನರ್ ಮಾಡುವ ಕೆಲಸ ನಡೆದಿತು. ಕಾವೇರಿ ತೀರ್ಥೋದ್ಭವ ಆದ ಮೇಲೆ ರಸ್ತೆಗಳಲ್ಲಿ ಸಾರ್ವಜನಿಕರು ಹಂಗೆ ಪ್ರವಾಸಿಗರು ಎಸೆದಿದ್ದ ಕಸಗಳನ್ನ ಹೆರಕಿ ಮನರ್ ಮಾಡಿದರೊಟ್ಟಿಗೆ ರಸ್ತೆ ಬದಿಲಿ ಕಸ ಎಸೆಯದಂಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದೆ. ಪೊನ್ನಂಪೇಟೆಯಿಂದ ಶ್ರೀಮಂಗಲಕ್ಕೆ ಹೊಸದಾಗಿ 33 ಕೆವಿ ವಿದ್ಯುತ್ ಮಾರ್ಗ ಮಾಡುವ ಕೆಲಸ ನಡೆಯುತ್ತಿರುವುದರಿಂದ ಶ್ರೀಮಂಗಲ, ಕಾನೂರು, ತೆರಾಲು, ವೆಸ್ಟ್ ನೆಮ್ಮಲೆ, ಕುಟ್ಟ, ಟಿ ಶೆಟ್ಟಿಗೇರಿ, ಕೆಕೆಆರ್, ಟಿ ಎಸ್ಟೇಟ್, ಬಿರುನಾಣಿ, ಬಾಡಗಕೇರಿ, ತೆರಾಲು, ಪರಕಟಗೇರಿ ಹಂಗೆ ಸುತ್ತಮುತ್ತ ಕಡೆಗಳಲ್ಲಿ ಇದೇ ತಾರೀಕು 22ರ ಶನಿವಾರ ಕರೆಂಟ್ ಇರದಲೇ ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೇಳಿಕೊಂಡಳು. ಜಲಸಂಪನ್ಮೂಲ ಇಲಾಖೆ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಕಾವೇರಿ ನದಿ ಉತ್ಸವ 2022 ನಾಳೆ ಹೊತ್ತಾರೆ 8:30 ತಲಕಾವೇರಿಯಲ್ಲಿ ಕಾರ್ಯಕ್ರಮ ನಡೆದಿದೆ. ತಲಕಾವೇರಿ ಕ್ಷೇತ್ರದಲ್ಲಿ ಗಣ್ಯರಿಂದ ಕಾವೇರಿ ನದಿ ಉತ್ಸವಕ್ಕೆ ಚಾಲನೆ ಸಿಕ್ಕಿದೆ. ಈ ಹೊತ್ತಲ್ಲಿ ಕಾವೇರಿ ನದಿ ರಕ್ಷಣೆ ಬಗ್ಗೆ ಪ್ರತಿಜ್ಞಾವಿಧಿ, ಕಾವೇರಿ ನದಿ ಸಂರಕ್ಷಣಾ ಕರಪತ್ರಗಳ ಬಿಡುಗಡೆ, ಗಣ್ಯರಿಂದ ಕಾವೇರಿ ಉತ್ಸವದ ಬಗ್ಗೆ ಸಂದೇಶ ನೀಡಲಾಗಿದೆ. 11:00 ಭಾಗಮಂಡಲಲ್ಲಿ ಕಾವೇರಿ ನದಿ ಉತ್ಸವ ಕಾರ್ಯಕ್ರಮ ನಡೆದಿದೆ. ಮಧ್ಯಾಹ್ನ 3:00 ಕುಶಾಲನಗರ ಖಾಸಗಿ ಬಸ್ ನಿಲ್ದಾಣ ಆವರಣದಲ್ಲಿ ಹಂಗೆ 8:56 ಕುಶಾಲನಗರ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಹತ್ತಿರ ಈ ಕಾರ್ಯಕ್ರಮ ಏರ್ಪಾಟಾಗಿತ್ತು. ಮುಖ್ಯ ನೆಂಟರಾಗಿ ಜಲಸಂಪನ್ಮೂಲ ಸಚಿವರಾದ ಗೋವಿಂದ ಎಂ ಕಾರಜೋಳ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವರು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ಭಾಗಮಂಡಲಿರುವ ಭಗಂಡೇಶ್ವರ ತಲಕಾವೇರಿ ದೇವಸ್ಥಾನದಲ್ಲಿ ಶಾಸ್ತ್ರಸಿದ್ಧ ಶ್ರೀಕೃಷ್ಣ ಪಂಚಾಂಗದಂಗೆ ಇದೇ ತಿಂಗಳ ತಾರೀಕು 25ರ ಮಂಗಳವಾರ ಗ್ರಾಸ್ತಸ್ಥ ಖಂಡಗ್ರಾಸ ಸೂರ್ಯಗ್ರಹಣ 8:05 ಸುರಾಗಿ 8:28 ಮುಗ್ದದೆ. ಇದರಿಂದ ಶ್ರೀ ಭಗಂಡೇಶ್ವರ ತಲಕಾವೇರಿ ದೇವಸ್ಥಾನಗಳ ರೂಢಿ ಸಂಪ್ರದಾಯದಂಗೆ ನಡೆಯುವ ಪೂಜೆ ವಿಧಿವಿಧಾನಗಳ ಪ್ರಯುಕ್ತ ಶ್ರೀ ಭಗಂಡೇಶ್ವರ ದೇವಸ್ಥಾನ ತ್ರಿವೇಣಿ ಸಂಗಮಲ್ಲಿ ಹೊತ್ತಾರೆ 6:00-11:00 ಮುಟ್ಟ ಪಿಂಡ ಪ್ರದಾನ ಕಾರ್ಯಗ ನಡೆದಿದೆ. ಗ್ರಹಣ ಮುಗ್ದಂಗೆ 8:07 ನಿತ್ಯ ಪೂಜೆ ನಡೆದಿತ್ತ. ಹಂಗೆ ಶ್ರೀ ತಲಕಾವೇರಿ ದೇವಸ್ಥಾನದಲ್ಲಿ ಅಂದು ಹೊತ್ತಾರೆ 6:00-12:30 ಮುಟ್ಟ ಭಕ್ತಾದಿಗಳಿಗೆ ಸೇವಾ ಕೈಂಕರ್ಯ ನೆರವೇರಿಸಲಾದಿತ್ತ ದೇವಾಲಯ ಕಾರ್ಯನಿರ್ವಹಣಾಧಿಕಾರಿಯು ಪ್ರಕಟಣೆಯಲ್ಲಿ ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಮೂರ್ನಾಡು ಇವರ ವತಿಯಿಂದ ಮೂರ್ನಾಡು ಎಜುಕೇಶನ್ ಸೊಸೈಟಿಯ ಲಾಲು ಮುದ್ದಯ್ಯ ಸ್ಟೇಡಿಯಂನಲ್ಲಿ ಇದೆ 2022 ನವೆಂಬರ್ 17ರಿಂದ ಕೊಡಗಿನಲ್ಲಿ ಇದೆ ಪ್ರಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಕೊಡಗು ಗ್ರಾಮಾಂತರ ಹಿಂದೂ ಹಾಕಿ ಕಪ್ 2022 ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಈ ಜಿಲ್ಲಾ ಮಟ್ಟದ ಕೊಡಗು ಗ್ರಾಮಾಂತರ ಹಿಂದೂ ಹಾಕಿ ಕಪ್ ಪಂದ್ಯಾವಳಿಯಲ್ಲಿ ಒಂದು ಗ್ರಾಮದಿಂದ 2 ತಂಡಗಳು ಭಾಗವಹಿಸಬಹುದಾಗಿದ್ದು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರತಿನಿಧಿಸಿರುವ ಕೊಡಗಿನ ಹಾಕಿ ಆಟಗಾರರು ಆಯಾ ಗ್ರಾಮದ ತಂಡದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ವಿಜಯ ವಿಜೇತರಾದವರಿಗೆ ಫಸ್ಟ್ ಪ್ರೈಸ್ 75,000 ಹಾಗೂ ಟ್ರೋಫಿ, ಸೆಕೆಂಡ್ ಪ್ರೈಸ್ 50,000 ಹಾಗೂ ಟ್ರೋಫಿ, ಥರ್ಡ್ ಪ್ರೈಸ್ 20,000 ಹಾಗೂ ಟ್ರೋಫಿ, ಫೋರ್ತ್ ಪ್ರೈಸ್ 20,000 ಹಾಗೂ ಟ್ರೋಫಿ. ತಂಡದ ನೋಂದಣಿ ಶುಲ್ಕ 5,000 ರೂಪಾಯಿ. ನೋಂದಣಿಗಾಗಿ ಸಂಪರ್ಕಿಸಿ ರಾಣಿ ಎಂಟರ್ಪ್ರೈಸಸ್ ಮೂರ್ನಾಡು, ವರಲಕ್ಷ್ಮಿ ಟ್ರೇಡರ್ ಸೋಮವಾರಪೇಟೆ, ಕಾಮಧೇನು ಸೂಪರ್ ಮಾರ್ಕೆಟ್ ಗೋಣಿಕೊಪ್ಪ ಹಾಗೂ ಹುದಿಕೇರಿ, ಸೆಂಟಿಮೆಂಟ್ಸ್ ಗೋಣಿಕೊಪ್ಪಲು, ಸಿಪಿಪಿ ಪ್ರಾವಿಷನ್ ಸ್ಟೋರ್ ನಾಪೊಕ್ಲು, ಮೋಹನ್ ಸರ್ವಿಸ್ ಸ್ಟೇಷನ್ ವಿರಾಜಪೇಟೆ. ಮಡಿಕೇರಿ ಕರ್ಣಂಗೇರಿ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಇದೇ 25ರಂದು ಮಂಗಳವಾರ ದೀಪಾವಳಿ ಅಮಾವಾಸ್ಯೆಯ ರಾತ್ರಿ ದೀಪೋತ್ಸವ ನಡೆಯಲಿದೆ. ಸಂಜೆ 7 ಗಂಟೆಗೆ ಕಲಶ ಪೂಜೆ, ರಾತ್ರಿ 8 ಗಂಟೆಗೆ ಅನ್ನದಾನ, 9 ಗಂಟೆಗೆ ತಾಯಿ ದರ್ಶನ, 9:30 ಗಂಟೆಯಿಂದ ದೀಪೋತ್ಸವ ಪೂಜಾ ಕಾರ್ಯ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ಗೋವಿಂದ ಸ್ವಾಮಿ ಕೇಳಿಕೊಂಡಿದ್ದಾರೆ. ತಲಕಾವೇರಿ ಜಾತ್ರಾ ಸಂದರ್ಭದಲ್ಲಿ ಕೊಡಗು ಏಕೀಕರಣ ರಂಗದ ವತಿಯಿಂದ ತಲಕಾವೇರಿಯಲ್ಲಿ ನಡೆಸುತ್ತಿರುವ ಅನ್ನ ಸಂತರ್ಪಣೆಯ ಇಂದಿನ ದಾನಿಗಳು ಮುಕ್ಕಾಟಿರ ಪೌತಿ ಸೀತಮ್ಮ ನಾಚಯ್ಯ ಅವರ ಜ್ಞಾಪಕಾರ್ಥವಾಗಿ ಕಾಳಮಂಡ ಪೂವಿ ಪೆಮ್ಮಯ್ಯ ಅವರು ಹಾಗೂ ಕರ್ತಮಡ ಮಿಲನಾ ಮೇದಪ್ಪ ಅವರು ಬಿರುನಾನಿ. ಇರಿಟಿಯಲ್ಲಿ ಅತಿ ದೊಡ್ಡ ಚಿನ್ನ ಹಾಗೂ ವಜ್ರಾಭರಣ ಮಳಿಗೆ ದಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಕ್ಟೋಬರ್ 29ರಂದು ಬೆಳಗ್ಗೆ 10 ಗಂಟೆಗೆ ಬಶೀರಲ್ಲಿ ಶಿಹಾಬ್ ತಂಗಳ್ ದಿಯಾ ಗೋಲ್ಡ್ ಬ್ರ್ಯಾಂಡ್ ಅಂಬಾಸಿಡರ್ ಅನುಸಿತಾರಾ ಇವರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿ ಇರಿಟಿಗೆ ಸಮರ್ಪಿಸಲಿದ್ದಾರೆ. ದಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಇರಿಟಿ, ಪೇರಾಂಬ್ರ, ಮೇಪಯೂರ್, ಬಾಲುಶೇರಿ, ಮುಕ್ಕಂ, ತಾಮರಶೇರಿ. ಪ್ರತಿ ವರ್ಷದಂತೆ ಮಡಿಕೇರಿ ನಾರ್ಥ್ ಕೂಟ್ ಕ್ಲಬ್ನಲ್ಲಿ ಫೆಸ್ಟಿವಲ್ ಸೀಸನ್ ಶಾಪಿಂಗ್ ಮೇಳ ಇದೇ 23rd ಬೆಳಿಗ್ಗೆ 10:00 ಸಂಜೆ 6 ಗಂಟೆಯವರೆಗೆ. ಉಚಿತ ಪ್ರವೇಶ, ಫುಡ್, ಕ್ಲಾತಿಂಗ್, ಕ್ರಾಫ್ಟ್, ಎಂಟರ್ಟೈನ್ಮೆಂಟ್. ಬನ್ನಿ, ಇದೇ 23rd ಭಾನುವಾರ ಮಡಿಕೇರಿಯ ನಾರ್ಥ್ ಕೂಟ್ ಕ್ಲಬ್ನಲ್ಲಿ ನಡೆಯಲಿರುವ ಶಾಪಿಂಗ್ ಮೇಳಕ್ಕೆ. ಮೈಸೂರಿನ ಪ್ರಸಿದ್ಧ ಆಸ್ಪತ್ರೆಯಾದ ಸಿಗ್ಮಾ ಆಸ್ಪತ್ರೆಯ ಒಂದು ಭಾಗವಾದ ಸಿಗ್ಮಾ ನರ್ಸಿಂಗ್ ಕಾಲೇಜಿನಲ್ಲಿ ಬಿಎಸ್ಸಿ ನರ್ಸಿಂಗ್, ಬಿಎಸ್ಸಿ ಓಟಿ, ಬಿಎಸ್ಸಿ ಇಮೇಜಿಂಗ್ ಟೆಕ್ನಾಲಜಿ, ಬಿಎಸ್ಸಿ ಡಯಾಲಿಸಿಸ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಸಿಗ್ಮಾ ನರ್ಸಿಂಗ್ ಕಾಲೇಜ್ ಮೈಸೂರು. ಕಾಲ್ 8296634918. ಬಲ್ಲಮಾವಟಿ ಗ್ರಾಮ ಪಂಚಾಯಿತಿಯ 2022-23 ಸಾಲಿನ ಗ್ರಾಮಸಭೆ ನಾಳೆ ಶುಕ್ರವಾರ ಪೂರ್ವಾಹ್ನ 11 ಗಂಟೆಗೆ ಹಾಗೂ 2021-22 ಸಾಲಿನ ಜಮಾಬಂದಿ ಸಭೆ ನಾಳೆ ಅಪರಾಹ್ನ 2:30 ಗಂಟೆಗೆ ಪಂಚಾಯಿತಿ ಅಧ್ಯಕ್ಷರಾದ ಮನವಟ್ಟಿದ ಎನ್ ಕುಶಾಲಪ್ಪ ಅವರ ಅಧ್ಯಕ್ಷತೆಯಲ್ಲಿ ಬಲ್ಲಮಾವಟಿ ಪಿಂಚಣಿದಾರರ ಸಂಘದ ಕಟ್ಟಡದಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಬಲ್ಲಮಾವಟಿ ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಪೃಥ್ವಿ ಮಹಾಪರ್ವ, ಜೋಡಿ ಹಬ್ಬ, ಜೋಡಿ ಕೊಡುಗೆಗಳು, ದಸರಾ, ದೀಪಾವಳಿ ಹಬ್ಬದ ಪ್ರಯುಕ್ತ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ ಪ್ರತಿ 10 ಗ್ರಾಂ ಚಿನ್ನಾಭರಣಗಳ ಮೇಲೆ 2,222 ರೂಪಾಯಿಗಳ ರಿಯಾಯಿತಿ. ವಜ್ರದ ಮೌಲ್ಯದ ಮೇಲೆ ಶೇಕಡ 22.22 ನೇರ ರಿಯಾಯಿತಿ. ಬೆಳ್ಳಿ ಪ್ರತಿ ಕೆಜಿ ಮೇಲೆ 4,444 ರೂಪಾಯಿಗಳ ರಿಯಾಯಿತಿ. ಪ್ರತಿ ಖರೀದಿಯಲ್ಲೂ ಗೆಲ್ಲಿರಿ ಆಕರ್ಷಕ ಬಹುಮಾನಗಳನ್ನು. ಪಾರಸ್ ಪೃಥ್ವಿ ಜುವೆಲ್ಸ್, ಬಿಎಂ ರೋಡ್, ಕುಶಾಲನಗರ. ಕಡಗದಾಳು ಗ್ರಾಮ ಪಂಚಾಯಿತಿಯ ಕಡಗದಾಳು ಮತ್ತು ಇಬ್ನಿ ಒಳವಾಡಿ ಗ್ರಾಮಗಳ 2022-23 ಸಾಲಿನ ವಿಶೇಷ ಗ್ರಾಮಸಭೆ ನಾಳೆ ಶುಕ್ರವಾರ ಪೂರ್ವಾಹ್ನ 11 ಗಂಟೆಗೆ ಕಡಗದಾಳು ಸರ್ಕಾರಿ ಪ್ರೌಢಶಾಲಾ ಕಟ್ಟಡದಲ್ಲಿ ಅಧ್ಯಕ್ಷರಾದ ಬಿಟಿ ಜಯಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಕಡಗದಾಳು ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ಸಂಪಾಜೆ ಗ್ರಾಮ ಚಡಾವು ಪಂಜಿಕಲ್ಲು ದಿವಂಗತ ಉಕ್ರಪ್ಪನವರ ಪತ್ನಿ ಅಕ್ಕಯ್ಯ ಇಂದು ನಿಧನರಾದರು. 83 ವರ್ಷ ಪ್ರಾಯದ ಪಂಜಿಕಲ್ಲು ಅಕ್ಕಯ್ಯ ತವರು ಮನೆ ನಿಡಿಂಜಿ. ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಗಂಟೆಯೊಳಗೆ ನಡೆಯಲಿದೆ. ಹೊದ್ದೂರು ಗ್ರಾಮದ ಕೋರನ ದಿವಂಗತ ದೇವಯ್ಯರವರ ಮಗ ಜವಾಹರ್ ಇಂದು ನಿಧನರಾದರು. 82 ವರ್ಷ ಪ್ರಾಯದ ಕೋರನ ಜವಾಹರ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತಃ ಕಿಕ್ಕರಳ್ಳಿ ಕಾರ್ಲಾನ, ಅಜ್ಜ ಮಕ್ಕಳ ಬೋಜಮ್ಮ ಬೋಜಕ್ಕೆ ಇಂದು ಮರಣಪಟ್ಟಿತು. 94 ವಯತ್ರ ಅಜ್ಜ ಮಕ್ಕಳ ಬೋಜಮ್ಮ ಬೋಜಕ್ಕೆ ಅಂಡ ತಾಮನೆ ನಾಗಂಡ. ಆಖಿರಿ ಕಾರ್ಯ ನಾಳೆ ಮಜ್ಜನ ತರವಳಿಯ ಸ್ವಂತ ಮನೆಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಜರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ. ಓದಿಂಡುಳ್ಳ ತೇಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಭಾಷಾ ಪಿಂಜ ಸಂಸ್ಕೃತಿರ ಬಳಚಕ್ಕೆ ಕೊಡವ ಅಕಾಡೆಮಿ ಅವರ ಪ್ರಯತ್ನ ಪಟ್ಟಿತು. ಅಕಾಡೆಮಿರ ನಿಕಟಪೂರ್ವ ಅಧ್ಯಕ್ಷಗಳನ್ನು ಡಾಕ್ಟರ್ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ. ನಾಳೆ ಕಾವೇರಿ ಪೊಳೆನಮ್ಮೆ. ಸುದ್ದಿ ವಿವರ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕೈಂಚ 3 ಕಾಲತೊಟ್ಟು ಸಾಹಿತ್ಯತರ ಬಳಚರ ಕೂಟಕ್ಕೆ ಪಲತರತರ ಕಾರ್ಯಕ್ರಮ ನಡೆಸುಂಜೆ. ಭಾಷಾ ಪಿಂಜ ಸಂಸ್ಕೃತಿಗೆ ಏರ ಕಾರ್ಬಾರ ಮಾಡಿತೆಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ನಿಕಟಪೂರ್ವ ಅಧ್ಯಕ್ಷಗಳನ್ನು ಡಾಕ್ಟರ್ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ ಎಣಿಚಿ. ನಿನ್ನಂದು ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಏರ್ಪಾಡು ಮಾಡಿದ್ದಿಂಜ ಸುದ್ದಿಗೋಷ್ಠಿಯಲ್ಲಿ ತಕ್ಕ ಬಂದವು. ಕೈಂಚ ಮುಂದೆ ಕಾಲತ್ತ ಸುಮಾರು 60 ದಂಡು ಕಾರ್ಯಕ್ರಮ ನಡೆದಿತ್ತು. ಕೊಡುವ ಶಬ್ದಕೋಶ ತಯಾರಿ, ವ್ಯಾಕರಣ, ಲಿಪಿರ ತಯಾರಿಕೆ ಸಂಬಂಧಪಟ್ಟನಕ್ಕೆ ನಲ್ಲ ಕಾರ್ಬಾರ್ ಮಾಡಿತ್ತು. ಅನ್ನನೆ ಕೊಡವ ಭಾಷೆನ 8ನೇ ಪರಿಚ್ಛೇದಕ್ಕೆ ಕೂಟೋಕು 150 ಪಾಳ್ಯರ ದಾಖಲೆನ ಪ್ರಧಾನಮಂತ್ರಿ, ಸಂಸದಂಗ, ರಾಜ್ಯದ ಮುಖ್ಯಮಂತ್ರಿ ಪಿಂಜ, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಸಚಿವಂಗಕ್ಕೆ ಕೊಡ್ತಿತ್ತೆಂದು ಎಣಿಚೆ. ಮಡಿಕೇರಿಯಲ್ಲಿ ಕೊಡವ ಮದಗೋಡು ಸ್ಥಾಪನೆಗೆ ಏರ ಪ್ರಯತ್ನ ಪಟ್ಟಿತ್ತು. ಇದಿಂಡ ಪ್ರಕ್ರಿಯೆ ಇಕ್ಕಲು ನಡೆದುಂಡೆಂದು ಎಣಿಚೆ. ಜಲಸಂಪನ್ಮೂಲ ಇಲಾಖೆ ಪಿಂಜ ಕಾವೇರಿ ನೀರಾವರಿ ನಿಗಮತ್ರಾದನಲ್ಲಿ ಕಾವೇರಿ ಪೊಳೆ ನಮ್ಮೆ ನಾಳೆ ನಡಪ. ನಾಳೆ ಪೊಲಕ್ಕೆ 8 ಗಂಟೆಗೆ ತಲ ಕಾವೇರಿಯಲ್ಲಿ ಈ ನಮ್ಮೆ ನಡಪೋದುಂಡು. ಕ್ಷೇತ್ರದಲ್ಲಿ ಪೂಜರ ಕಾರ್ಬಾರ್ ನಡೆದುಕೊಂಡು ಕೊಟ್ಟಕ್ಕೆ ಕಾವೇರಿ ಪೊಳೆ ರಕ್ಷಣೆ ಮಾಡೋಣ ಬಗ್ಗೆ ಪ್ರತಿಜ್ಞಾವಿದೆ. ನಮ್ಮೆರ ಬಗ್ಗೆ ಸಂದೇಶ ಉಳ್ಳನಂತ ಕರಪತ್ರತ್ನ ಕೊಡಪ್ಪ. ಅದಾನದು ಪೊಲಕ 11 ಗಂಟೆಗೆ ಭಗಂಡೇಶ್ವರ ಕ್ಷೇತ್ರದಲ್ಲಿ ಪೂಜೆ, ತ್ರಿವೇಣಿ ಸಂಗಮತ್ಲ ಮಂತ್ರಘೋಷ ಇನ್ನತದ ನಡಪ. ಮಜ್ಜನತ್ರ ಮೀದ 3 ಗಂಟೆಗೆ ಕುಶಾನಗರತ್ರ ಖಾಸಗಿ ಬಸ್ ಸ್ಟ್ಯಾಂಡಲ್ಲಿ ಸಭಾ ಕಾರ್ಯಕ್ರಮ ನಡಪ. ಜಲಸಂಪನ್ಮೂಲ ಸಚಿವಗಳನ್ನು ಗೋವಿಂದ ಕಾರಜೋಳ, ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನು ಬಿಸಿ ನಾಗೇಶ್ ಕುಡ್ನನಕೆ, ಸಂಸದಂಗ, ಶಾಸಕಂಗ, ವಿಧಾನ ಪರಿಷತ್ ಸದಸ್ಯಂಗ, ಬಾರೆ ಬಾರೆ ನಿಗಮ ಮಂಡಳಿಯ ಅಧ್ಯಕ್ಷಂಗ ಕೂಡಿಯಾಡುವ. ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ರಾಧನೆಯಲ್ಲಿ ನಾಳೆ ಪೊಲಕ 9 ಗಂಟೆಗೆ ಜಿಲ್ಲಾ ಪೊಲೀಸ್ ಪೆರೇಡ್ ಪರಂಬಲು, ಹುತಾತ್ಮಗಳ ದಿನಾಚರಣೆ ನಡಪ.